ಕಡಿಮೆ ಮಾಡಿ. ಇಲ್ಲಿ ವೆಂಕಟೇಶ್ವರ, ಕೃಷಿ ಭಾಗ್ಯ ಯೋಜನೆ ಅಂತ ನೋಡಿದ್ರೆ ನಮ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಅದು ಸೊ ಹೇಳ್ತಾ ಇದ್ದೆ, ಏನು ಈ ವಾತಾವರಣದ ವೈಪರೀತ್ಯ, ಉದಾಹರಣೆಗೆ ರಾಗಿ ಅಂದರೆ ಬಿತ್ತನೆ ಸಮಯದಲ್ಲಿ ಕಳೆದ ವರ್ಷ ನೋಡಿರ್ಬೋದು ಸರಿಯಾಗಿ ಮಳೆನೇ ಆಗಲಿಲ್ಲ, 23 24ರಲ್ಲಿ 21 22 23ರಲ್ಲಿ ಸಿಕ್ಕಾಬಟ್ಟೆ ಮಳೆ, ಬಿತ್ತನೆ ಮಾಡೋಕ್ಕೂ ಟೈಮ್ ಕೊಡಲಿಲ್ಲ, ಕಳೆ ತೆಗಿಯೋಕ್ಕೂ ಕೊಡಲಿಲ್ಲ, ಕಟಾವು ಮಾಡೋಕ್ಕೂ ಬಿಡಲಿಲ್ಲ. ಆದರೆ ಕಳೆದ ವರ್ಷ ನಾವು ಬಿತ್ತನೆ ಮಾಡೋಕ್ಕೂ ಭೂಮಿಯಲ್ಲಿ ತೇವಾಂಶ ಇರಲಿಲ್ಲ, ಕಳೆ ತೆಗಿಲಿಕ್ಕೂ ತೇವಾಂಶ ಇರಲಿಲ್ಲ, ಕುಂಟೆ ಹೊಡೆಯೋಕ್ಕೂ ಇರಲಿಲ್ಲ, ತೆಂಡೆ ಸರಿಯಾಗಿ ಬರಲಿಲ್ಲ, ತೆನೆ ದಪ್ಪ ಆಗಲಿಲ್ಲ, ಇಳುವರಿ ಕಡಿಮೆ ಆಯಿತು. ಇಂಥ ಸಂದರ್ಭದಲ್ಲಿ ಹಾಂ, ಬಿದ್ದ ಮಳೆ ನೀರನ್ನ ನಾವು ಒಂದು ಕೃಷಿ ಹೊಂಡ ಮಾಡಿಕೊಂಡು ಅದನ್ನು ಫಸ್ಟು ನಾವು ಬಿದ್ದ ಜಮೀನಲ್ಲೇ ಎಷ್ಟು ಸಾಧ್ಯ ಆಗುತ್ತೆ, ಒಂದು 8-10 ಪಾತಿ ಇದ್ದಾವೆ ಒಂದು 3 ಎಕರೆ ಜಮೀನಲ್ಲಿ ಅಂದರೆ ಪ್ರತಿ ಪಾತಿಗೂ ಸಹ ಬದು ಮಾಡ್ಕೊಳ್ಳುವಂಥದ್ದು, ಬೆಸ್ಟ್ ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ 30-35 ಸೆಂಟಿಮೀಟ್ರ್ ಏನು ಬೇರೆ ಹೋಗ್ತವೆ, 15 ಸೆಂಟಿಮೀಟ್ರು ರಾಗಿ ಬೆಳೆಯಲ್ಲಿ, ಒಂದು 20-25 ಸೆಂಟಿಮೀಟ್ರ್ವರೆಗೂ ತೊಗರಿ ದ್ವಿದಳದಂದ ಬೆಳೆಗಳು ಬೇರುಗಳೇನು ಮಣ್ಣಿಗಳ ಆಳಕ್ಕೆ ಹೋಗುತ್ತೆ, ಅಲ್ಲಿ ಶೇಖರಣೆ ಮಾಡುವಂಥದ್ದು ನೀರನ್ನ ಬದು ಮಾಡಿಕೊಂಡ್ರೆ ಬಹುತೇಕ ಅಲ್ಲಿ ನೀರು ಹಿಂಗ್ತದೆ, 1 ಮೀಟ್ರ್ವರೆಗೂ ನೀರು ಇರೋದನ್ನ ಬೇಸಿಗೆ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೆಪಿಲರಿ ರೈಸ್ ಮೂಲಕ ಮೇಲಕ್ಕೆ ಬರ್ತದೆ, ಅಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳುವಂಥದ್ದು. ಇನ್ನೂ ಹೆಚ್ಚಾಗಿದ್ದನ್ನ ಒಂದು ನೀರು ದಾರಿ ಮಾಡಿಕೊಂಡು ಜಮೀನು ಕೊನೆಯಲ್ಲೋ ಮಧ್ಯದಲ್ಲೋ ಎಲ್ಲಿ ನಿಮಗೆ ಸೂಕ್ತ ಒಂದು ಹೊಂಡ ಮಾಡಿಕೊಳ್ಳಿಕ್ಕೆ 10 ಮೀಟ್ರಿಂದ 21 ಮೀಟ್ರು 21 ಮೀಟ್ರುವರೆಗೂ, 10 ಮೀಟ್ರು ಅಂದರೆ 30 ಅಡಿ 30 ಅಡಿ ಕೃಷಿ ಹೊಂಡ ಅಂದ್ಕೋಬೋದು, ಉದ್ದ ಆಗಲ್ಲ, ಆಳ ಎಲ್ಲದಕ್ಕೂ ಒಂದೇ ಇರ್ತದೆ, 3 ಮೀಟ್ರ್ ಆಳ ಅಂದರೆ 10 ಅಡಿ ಅಂದ್ಕೊಳ್ಬೋದು. ಈ ರೀತಿಯ ನಮ್ಮ ಜಮೀನಿಂದ ಹಿಡುವಳಿ ಎಷ್ಟಿದೆ, ನೀರು ಎಷ್ಟು ಬರ್ತದೆ, ಇವೆರಡನ್ನೂ ಆಧರಿಸಿ ಬೇರೆ ಬೇರೆ ಅಳತೆಯ ಕೃಷಿ ಹೊಂಡ ಮಾಡಿಕೊಳ್ಳಿಕ್ಕೆ ಒಟ್ಟು ಕೃಷಿ ಹೊಂಡನ ಪ್ಯಾಕೇಜ್ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಪುನಃ ಜಾರಿಗೆ ತಂದು ಅನುಷ್ಠಾನ ಮಾಡ್ತಾ ಇದೆ. ಪ್ರತಿಯೊಬ್ಬ ರೈತ 1.5 ಲಕ್ಷದಿಂದ 2.25 ಲಕ್ಷದವರೆಗೂ ಇದರಲ್ಲಿ ಶೇಕಡಾ 80ರಿಂದ 90ರಷ್ಟು ಸಹಾಯಧನ ಇದ್ದಾವೆ. ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ 80ರಷ್ಟು ಸಬ್ಸಿಡಿ, ಅದು ನೀರು ಹಿಂಗದಾಗೆ ಟಾರ್ಪಲ್ ಹಾಕ್ಕೊಳ್ಳಿಕ್ಕೆ 80ರಷ್ಟು ಸಬ್ಸಿಡಿ, ನಂತರ ಅದನ್ನು ನೀರು ಎತ್ತಲಿಕ್ಕೆ ಡೀಸೆಲ್ ಮೋಟ್ರಿಗೂ ಸಹ 80ರಷ್ಟು ಸಹಾಯಧನ ಇದೆ, ಬರೀ 20% ಅಷ್ಟೇ ರೈತರು ಕಟ್ಟಬೇಕು, ಬೇರೆ ಯೋಜನೆಗಳಲ್ಲಾದರೆ 50ರಷ್ಟು ಕಟ್ಟಬೇಕಾಗತ್ತೆ. ನಂತರ ನೀರನ್ನ ಕೃಷಿ ಹೊಂಡದಲ್ಲಿರುವಂಥ ನೀರನ್ನ ಎತ್ತದ ನಂತರ ಅದನ್ನ ಜಮೀನು ಹರಿಸ್ಕೊಳ್ಳಿಕ್ಕೆ ತುಂತುರು ನೀರಾವರಿ ಆಗ್ಬೋದು, ಹನಿ ನೀರಾವರಿ ಆಗ್ಬೋದು, ಇದರಲ್ಲಿ ಶೇಕಡಾ 90ರಷ್ಟು ಸಹಾಯಧನ ಇದೆ. ಸೊ ತಾವು ನೋಡಿರ್ಬೋದು ಹಿಂದೆ ಅವಘಡಗಳಾಗಿದ್ವು, ಸಣ್ಣ ಮಕ್ಕಳು ಕೆಲವರು ದೊಡ್ಡವ್ರನ್ನ ಸಹ ಕೃಷಿ ಹೊಂಡಕ್ಕೆ ಬಿದ್ದು ಆ ಶೀಟ್ ಇರೋದ್ರಿಂದ ಮೇಲೆತ್ತು ಬರ್ಲಿಕ್ಕೆ ಕಷ್ಟ ಆಗ್ತದೆ ಬೇಲಿ ಮಾಡ್ಕೊಳ್ಳಿಕ್ಕೆ. ಹಂಗಾಗಿ ಕಡ್ಡಾಯವಾಗಿ ಈ ಸಲ ತಂತಿ ಬೇಲಿ ಮಾಡ್ಕೊಳ್ಬೇಕು ಅಂತ, ಅದಕ್ಕೆ 50ರಷ್ಟು ಸಬ್ಸಿಡಿ, ಇದಕ್ಕೆ ಇಷ್ಟು 5 ಕಾಂಪೋನೆಂಟ್ಗಳಿಗೆ ಸೇರಿಸಿ 1.5ರಿಂದ 2.5 ಲಕ್ಷದವರೆಗೂ ಸಹಾಯಧನ ಇದೆ. ಸೊ ಇದಕ್ಕೆ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಹೇಳಿ. ನಮ್ದು ಬನ್ನೂರು ಹೋಬಳಿ RTC ಮಾಮೂಲಿ ನಮ್ದು ವಾಸ ಇಲ್ಲ ಸರ್. ಈ ನಮ್ದು ಮಂಡ್ಯ ಸ್ವಲ್ಪ ಹತ್ತಿರದಲ್ಲೇ ಬರ್ತದಲ್ಲ ಸರ್, ಇದಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲ ಈಗ ಕೃಷಿ ಇಲಾಖೆನಲ್ಲಿ ಜಮೀನು ಯಾವ ಹೋಬಳಿಗೆ ಯಾವ ತಾಲೂಕಿಗೆ ಯಾವ ಜಿಲ್ಲೆಗೆ ಸೇರಿಸ್ತದೆ ಆ ಜಿಲ್ಲೆನಲ್ಲಿ ಸಹಾಯಧನ ತಗೋಬೇಕು, ತಾವೆಲ್ಲೇ ವಾಸ ಇರಲಿ. ಸೊ ಶ್ರೀರಂಗಪಟ್ಟಣ ಎಲ್ಲಗೆ ತಮ್ಮ ಜಮೀನು ಬರ್ತದೆ ಅಂದರೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಿಮಗೆ ಅರಕೆರೆ ಬರ್ತದೆ ಅನಿಸುತ್ತೆ, ಅರಕೆರೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದರೆ ಮಳವಳ್ಳಿ ತಾಲೂಕು ಬರ್ತದೆ ಸರ್. ಹಾಂ, ಮಳವಳ್ಳಿ ಯಾವ ಹೋಬಳಿ? ಮಳವಳ್ಳಿ ಕಿರ್ಗಾವಲ್ ಹೋಬಳಿ. ಹಾಂ, ಕಿರ್ಗಾವಲಿಗೆ ಬರ್ತದೆ ಅಂದರೆ ಅಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ ಮೇನ್ ರೋಡಲ್ಲೇ, ಅಲ್ಲಿ ಬಂದು ಅರ್ಜಿ ಹಾಕಿ ನೀವು ವಾಸ ಅಲ್ಲಿದ್ರೂ ಸಹಾಯಧನ ನಾವೇ ಕೊಡ್ತೀವಿ. ಜಸ್ಟ್ ಒಂದು ತೊಂದರೆ ಇಲ್ಲ ಅಣ್ಣ, ನೀವು ಮೈಸೂರಲ್ಲಿ ವಾಸ ಇರಿ, ಬೆಂಗಳೂರಲ್ಲಿ ಬಾಂಬೆಲಿ ಇದ್ರೂ ನಿಮ್ಮ ಜಮೀನು ಮಂಡ್ಯ ಜಿಲ್ಲೆಗೆ ಬರ್ತದೆ ಅಂತಂದ್ರೆ ನಾವು ಸಹಾಯಧನ ಕೊಡೋಕ್ಕೆ ಸದಾ ರೆಡಿ ಇದ್ದೀವಿ. ಒಳ್ಳೇದು ವೆಂಕಟೇಶ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಯಾರು ಸರ್? ನಾಗಮಂಗಲದಿಂದ. ಹೆಸರು? ಲಕ್ಷ್ಮಣ್ ಗೌಡ ಅಂತ. ಹೇಳಿ ಲಕ್ಷ್ಮಣ್ ಗೌಡ್ರೆ, ಈಗ ವೆಂಕಟೇಶ್ ಅವರು ಅಂತ ಫೋನ್ ಮಾಡಿದ್ರು. ಹಾ, ಇವುಗಳ ಟಾರ್ಪಾಲ್ ಇವೆಲ್ಲ ಸಬ್ಸಿಡಿ ಕೊಡ್ತಿರಲ್ಲ ಸರ್, ಇಲ್ಲಿ ನಮ್ಮಲ್ಲಿ ದುಡ್ಡುಗಳು ಜಾಸ್ತಿ ಖರ್ಚಿಗತ್ತಾರಲ್ಲ ಯಾಕೆ ಸರ್? ಈಗ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಮ್ಮ ತಾಯಿಗಾಗಿತ್ತು, ಅದರಲ್ಲಿ ನಾವು 11,000 ರೂಪಾಯಿ ಗುಂಡಿಪ್ಪಿಗೆ ಕೊಟ್ಟಿದ್ವಿ. 600 ರೂಪಾಯಿ ಮತ್ತೆ ಇದ್ ಮಾಡಕ್ ತಗೊಂಡಿದ್ವಿ ಟಾರ್ಪೋಲ್ಗೆ. ನಮ್ ಜೊತೆ ತೆಗ್ದವರೆಲ್ಲ ತಗ್ ತಗ್ದು ಮುಚ್ಚಾಕಿದ್ದಾರೆ. ಹೇಳಿ ನಮ್ಗೆ ಅದಕ್ಕೆ ಡೀಸೆಲ್ ಮೋಟರ್ನೆ ಕೊಡಲಿಲ್ಲ. ಡೀಸೆಲ್ ಮೋಟರ್ ಯಾವ ವರ್ಷದಲ್ಲಿ ಸರ್? ಅದು ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಇದಾಗದ ಲಾಟ್ರಿಲೇ ಆಗಿತ್ತು. 2013 ಅಲ್ಲಿ ಏನು ಲಾಟ್ರಿ ಮೂಲಕ ಆಯ್ಕೆ ಮಾಡಿದ್ರು. ಹಂಗಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೃಷಿ ಹೊಂಡಗಳು ಮಾಡಿದ್ರೆ ನಮ್ಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಲ್ಲ, ಇದು ಕೃಷಿ ಹೊಂಡ 2 ಯೋಜನೆ ಇದೆ ಸರ್, ಕೃಷಿ ಭಾಗ್ಯ ಅಂತ ಕೃಷಿ ಇಲಾಖೆ ಮೂಲಕ, ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆನು ಸಹ ತಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ, ಅದು ನೀರಿಂಗಿಸ್ಲಿಕ್ಕೆ ಅಂತ. ಅದರಲ್ಲಿ ಮುಚ್ಚಾಕಿದರೆ ಸ್ವಲ್ಪ ಬಹುತೇಕ ಜನ ಹೆಚ್ಚಿಗೆ ಅಂತೇಳಿ ಅದನ್ನ ಉದ್ಯೋಗ ಖಾತ್ರಿ ಒಳಗಡೆ ಮಂಡ್ಯ ಜಿಲ್ಲೆಯಲ್ಲಿ ಅವಕಾಶ ಕೊಟ್ಟಿಲ್ಲ, ನಿಲ್ಲಿಸಿದ್ದಾರೆ ಸರ್. ಈ ಕೃಷಿ ಇಲಾಖೆಯಲ್ಲಿ ಯೋಜನೆ ಮೂಲಕ ಕೃಷಿ ಭಾಗ್ಯ ಯೋಜನೆ ಮೂಲಕ ಮಾಡ್ಕೊಳ್ಳಿಕ್ಕೆ ಬರೋದ್ರಲ್ಲಿ ಸರ್ ಈಗ ಹೆಚ್ಚಿಗೆ ದುಡ್ಡು ತಗೊಳ್ಳುವಂತ ಅವಕಾಶನೇ ಬರುವುದಿಲ್ಲ. ನೇರವಾಗಿ ತಮ್ಮ ಖಾತೆಯಿಂದಲೇ ಸರಬರಾಜುದಾರರಿಗೆ ತಾವು ನೆಫ್ಟ್ ಮಾಡ್ತೀರಾ? ಈ ಕೃಷಿ ಇಲಾಖೆಯಲ್ಲಿ ದುಡ್ಡನ್ನ ನಾವು ತಗೊಳ್ಳಲ್ಲ, ಅಥವಾ DD ಅಥವಾ ನೆಫ್ಟ್ ಬೇರೆ ರೈತ ಸಂಪರ್ಕ ಕೇಂದ್ರದ ಮೂಲಕ ಬಿತ್ತನೆ ಬೀಜ ಔಷಧಿ ಇದನ್ನು ಕೊಡುವಾಗ ತಾವು ಕಡ್ಡಾಯವಾಗಿ ಕೇಳಿಬಿಟ್ಟು ಬಿಲ್ ಹಾಕ್ಸ್ಕೋಬೇಕು, ನನಗೆ ಬಿಲ್ ಕೊಡಲೇಬೇಕು ಅಂತ. ಈ ಕರೆ ನಂತರ ನಾವು ಫೋನ್ ನಂಬರ್ಗಳನ್ನ ಕೊಡ್ತೀವಿ. ಆವಾಗಲೇ ನಮ್ಮ ಮಳವಳ್ಳಿಯವರು ಮಾತಾಡ್ತಾ ಇದ್ರು, ಮಧ್ಯದಲ್ಲೇ ನಾವು ನಿಲ್ಲಿಸಿದ್ವಿ. ಇದಾದ ನಂತರ ತಾವು ಕರೆ ಮಾಡಿದ್ರೆ ತಮಗೆ ಮಾಹಿತಿ ಕೊಡ್ತೀವಿ. ಕೇಳಿಬಿಟ್ಟು ಬಿಲ್ ಇಸ್ಕೊಳ್ಳಿ ಸರ್, ಎಲ್ಲರಿಗೂ ಅವಕಾಶ ಇದೆ ಕೃಷಿ ಬಗ್ಗೆ ಈಗಲೂ. ಒಳ್ಳೇದು ಲಕ್ಷ್ಮಣಗೌಡರ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ? ಜಯರಾಮ್ ಅವರು ಸರ್, ಮಂಡ್ಯ ತಾಲೂಕು ದೊಡ್ಡಬಳ್ಳಿ. ಹೇಳಿ ಜಯರಾಮ್. ಸಾವಿರಗೂ ಮತ್ತು ಕೇಸು ಮೂರ್ತಿ ಹೆಸರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ರೈತರ ಪರವಾಗಿ. ಆಗೋಯ್ತಲ್ಲ, ಗಣಪತಿನ ಬಿಟ್ಬಿಟ್ಟ ನಾವು ನಿಮ್ಮಲ್ಲಿ ಇನ್ನೂ ಬಿಟ್ಟಿಲ್ವಾ ಸರ್? ಅದಕ್ಕೋಸ್ಕರ ಗಣೇಶ ಮಾಡ್ಬೇಕಾಯ್ತು. ನೀವಿನ್ನು ಬಿಟ್ಟಿಲ್ವೇ? ಇನ್ನೂ ಇಲ್ಲ ಸರ್, ಇಲ್ಲೇ ಊರಲ್ಲಿ ಕುಂಡ್ಕೊಂಡಿದ್ದಾರೆ. ಆಯ್ತು ಆಯ್ತು, ಕೇಳಿ ನಿಮ್ ಪ್ರಶ್ನೆ ಏನು? ಕೃಷಿ ಹೊಂಡ ನೀರ್ ತಗಿತು ಸರ್, ಅದಕ್ಕೆ ಈಗ ಸಾರ್ ಹೇಳಿದ್ರಲ್ಲ ಕೇಳ್ತಾ ಇದ್ದೆ, ಅದಕ್ಕೆ ಒಂದ್ ಮಾಡಿಸ್ಕೊಂತ. ಇಲ್ಲ, ದಯವಿಟ್ಟು ಬನ್ನಿ, ತುಂಬಾ ಒಳ್ಳೆ ಯೋಜನೆ ಇದು. 2013-18 ಅವಕಾಶ ಇತ್ತು, ನಂತರ ಅದನ್ನ ನಿಲ್ಲಿಸಲಾಗಿತ್ತು. ಈಗ ಪುನಃ ಕಳೆದ ವರ್ಷದಿಂದ ಹೊಸ ಸರ್ಕಾರ ಇನ್ನೂ ಹೆಚ್ಚಿನ ಸಹಾಯದೊಂದಿಗೆ ಜಾರಿಗೆ ತಂದಿದೆ. ಈಗ 500 mm 420 GSM ದಪ್ಪ ಶೀಟ್ನ ಹಾಕೊಳ್ಳಿಕ್ಕೂ, ಗುಣಮಟ್ಟದ ಶೀಟ್ ಹಾಕೊಳ್ಳಿಕ್ಕೂ ಅವಕಾಶ ಮಾಡಿಕೊಟ್ಟು 80% ಸಹಾಯಧನ ಇದೆ ಸರ್. ನಾಳೆನೇ RSKಗೆ ಬನ್ನಿ, ಅರ್ಜಿ ಒಂದು RTC ಇಟ್ಕೊಳ್ಳಿ, ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಆಧಾರ್ ನಂಬರ್ ತಗೊಂಡು ಬರ್ರಿ, ಒಂದು ಸ್ಮೈಲ್ ಇರುವಂತ ಫೋಟೋ. ನೀವು ಬನ್ನಿ, ನಾವು ಕೊಡಕ್ ರೆಡಿ ಇದೀವಿ. ನೀವು ನಗ್ತಾ ಇರಬೇಕು ಜಯರಾಮಣ್ಣ ಫೋಟೋದಲ್ಲಿ. ಆಗ್ಲಿ ಜಯರಾಮ್, ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಹೇಳಿ ಚಂದ್ರು. ಅಶೋಕ್ ಸರ್ ಗೆ ನಮಸ್ತೆ ಸರ್. ನಮಸ್ತೆ ಚಂದ್ರ ಅವರೇ, ಹೇಳಿ. ನಮಸ್ತೆ. ನಮಸ್ತೆ ಸರ್. ಸರ್, ನಮ್ದು ದೊಡ್ಡ ಇನ್ನಷ್ಟು ಇಂಪ್ರೂವ್ ಮಾಡ್ಬೇಕು ಸರ್. ಹಾಗೆ ನಾವು ಕೃಷಿ ಹೊಂಡ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತಾರೆ. ನಮ್ ಜಮೀನಲ್ಲಿ 2 ಎಕರೆ ಐತೆ. ಯಾವ ಊರ್ನವ್ರಣ ಚಂದ್ರ ಅವರು? ಒಲ್ಕೆರೆ ಕೊಪ್ಪಲು. ಮೊನ್ನೆ ಗ್ರಾಮ ಸಭೆ ಆದಾಗ ಅಲ್ಲಿಗೆ ಬಂದಿದ್ವಿ. ಸೊ ನಾವೇನು ನಿಜವಾಗ್ಲೂ ತಾವ್ ಹೇಳ್ತಿರುವಂತದ್ದು, ಈ ದುದ್ದ ಅಥವಾ ಹುಲಿಕುರೆ ಕೊಪ್ಪಲಿಗೆ ಏನಿದೆ, ಕೆಳಗಡೆ ನೋಡಿದ್ರೆ ನೀರಾವರಿ, ಮೇಲ್ ನೋಡಗಡೆ ಒಳಗಡೆ ಮಳೆ ಆಶ್ರಿತ. ಹಾ, ಈಗ ನೀರಾವರಿ ಜಮೀನಿಗಿಂತಲೂ ಜಾಸ್ತಿ ಮಳೆ ಆಶ್ರಿತ ಪ್ರದೇಶದಲ್ಲಿ ರೈತರು ದುಡ್ಡು ನೋಡ್ತಾ ಇದ್ದಾರೆ. ಭತ್ತ ಕಬ್ಬಗಿಂತ ಜಾಸ್ತಿ ರಾಗಿ ತರಕಾರಿ ಬೆಳೆಗಳಲ್ಲಿ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಇನ್ನೊಂದ್ಸಲ ನಿಮ್ ಗ್ರಾಮಕ್ಕೆ ಬಂದು ಹುಲಿಕೆರೆ ಕೊಪ್ಪಲಿಗೆ ಇನ್ನೊಂದು ದೊಡ್ಡ ಮಟ್ಟದ ಸಭೆ ಮಾಡಿ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ತಾವುಗಳು ದುಡ್ಡಿಗೆ ಬಂದು ರೈತ ಸಂಪರ್ಕ ಕೇಂದ್ರದ ಮೂಲಕ ಏನಾವ್ ಹೇಳ್ತಾ ಇದ್ದೀವಿ, ಕೃಷಿ ಭಾಗ್ಯ ಆಗ್ಬೋದು, ಯಾಂತ್ರೀಕರಣದಲ್ಲಿ ಕೊಡ್ತಾರುವಂಥ ಸಹಾಯಧನ ಆಗ್ಬೋದು, ಸೂಕ್ಷ್ಮ ನೀರಾವರಿನಲ್ಲೂ ಸಹ 90% ಸಹಾಯಧನ ಇದೆ, ಮತ್ತು ಸಂಸ್ಕರಣೆ ಯೋಜನೆ. ಈಗ ರಾಗಿ ಮಿಲ್ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ರಾಗಿ ಕ್ಲೀನಿಂಗ್ ಮಿಷಿನ್ ಇರಲ್ಲ, ಅಥವಾ ಒಂದು ಎಣ್ಣೆಗಾಣ ಹಾಕೋಬೇಕು ಅಂತ ಅನಿಸುತ್ತೆ. ರಾಗಿ ಮಿಲ್ಲಲ್ಲೇ ರಾಗಿ ಗೊತ್ತೆ ಗೋಧಿ ಎರಡು ಒಂದರಲ್ಲೇ ಬಿಡ್ತಾ ಇರ್ತಾರೆ. ಆ ಗೋಧಿಗೆ ರಾಗಿ ಮಿಕ್ಸ್ ಆಯ್ತು ಅಂತ ಹುಳಿ ಕಾಳನ್ನ ಹಾಕ್ಬಿಟ್ಟು ಹಂಗೆ ಖಾಲಿ ಬಿಟ್ಬಿಟ್ಟು ಆಮೇಲೆ ಗೋಧಿ ಹಾಕ್ತಾರೆ. ಸೊ ಈ ಥರದ ರಾಗಿ ಮಿಲ್ಲವ್ರೂ ಸಹ ಇನ್ನೊಂದು ಮಿಷಿನ್ ತಗೊಳ್ಳಿಕ್ಕೂ 50-90% ಸಹಾಯಧನ ಇದೆ, ಪ್ಯಾಕ್ ಮಾಡಿ ಮಾರ್ತನೂ ಇದ್ದಾರೆ ಸರ್. ಈಗ ರಾಗಿ ಮಿಲ್ಲರವ್ರೇ 20 kg 5 kg 3 kg ಈ ಥರ ಪ್ಯಾಕ್ ಮಾಡಿ ರೈತರದ ತಗೊಂಡು ಮಂಡ್ಯ ಜಿಲ್ಲೆ ಸಿಟಿಗೆ ಕೊಡ್ತಾ ಇದ್ದಾರೆ, ಅಂಗಡಿ ಮೂಲಕ ಮಾರಾಟ ಮಾಡ್ತಿದ್ದಾರೆ. ಇದು ಒಳ್ಳೆಯ ಅಂಶ, ರೈತರಿಗೂ ಜಾಸ್ತಿ ಬೆಲೆ ಸಿಗುತ್ತೆ ಹೇಳಿ ಹೇಳಿ ಚಂದ್ರ. ಪ್ರೆಷರ್ ಮಾಡ್ತಾರಲ್ಲ ಸರ್ ಅಲ್ಯೂಮಿನಿಯ ಅವ್ರಿಗೂ ಇಲ್ಲ. ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಆಲೆ ಮನೆಗೆ 15 ಲಕ್ಷದವರೆಗೂ ಮಂಡ್ಯ ಜಿಲ್ಲೆಯಲ್ಲಿ 5-6 ಸಾವಿರ ಆಲೆ ಮನೆ ಇದ್ದವು ಒಂದು ಕಾಲದಲ್ಲಿ. ಈಗ ಅದು 500-600 ಕಿಳಿದೋಗಿದ್ದಾವೆ. ಬೇರೆ ಬೇರೆ ಕಾರಣಗಳು, ಸಕ್ಕರೆ ತಿನ್ನೋರು ಜಾಸ್ತಿ ಆದರು, ಬೆಲ್ಲ ತಿನ್ನೋರು ಕಡಿಮೆ ಆದರು, ಯಾವಾಗ ಬಿಳಿ ಬಣ್ಣ ಪ್ರಾಧಾನ್ಯತೆ ತಗೋತು, ಹೀಗಾಗಿ ಕಡಿಮೆ ಆಗಿದ್ದಾವೆ. ಈಗ ಆಲೆ ಮನೆಗಳಿಗೆ 15 ಲಕ್ಷದವರೆಗೂ 30 ಲಕ್ಷ ಸಹಾಯಧನ ತಗೊಂಡ್ರೆ 15 ಲಕ್ಷದವರೆಗೂ ಸಹಾಯಧನ ಕೊಡುವಂಥ ಯೋಜನೆ ಮೂಲಕ ನಾವು ಜಾಸ್ತಿ ಆಲೆ ಮನೆಗಳನ್ನ ಮೇಲೆತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ರೈಸ್ ಮಿಲ್ಗೂ ಬಂದಿದೆ, ರಾಗಿ ಮಿಲ್ ಅನ್ನೋರು ಆಗ್ಬೋದು. ಯಾರೇ ಒಂದು ಆಹಾರನ ಸಂಸ್ಕರಣೆ ಮಾಡ್ಕೋತೀವಿ ಅಂದರೆ 30 ಲಕ್ಷದವರೆಗೂ 30 ಲಕ್ಷ ಆಗಬೇಕು ಅಂತ ಏನಿಲ್ಲ, ಅಲ್ಲಿವರೆಗೆ ಸಾಲ ತಗೊಂಡ್ರೆ 15 ಲಕ್ಷದವರೆಗೂ ಬೆಳೆಗಳನ್ನ ಸಂಸ್ಕರಣೆ ಮಾಡಿ ಒಂದು ಹೆಸರಿಟ್ಟು, ಒಳ್ಳೆ ಹೆಸರನ್ನ, ದೇವ್ರ ಹೆಸರು, ಮಗಳ ಹೆಸರು, ಮಗನ ಹೆಸರನ್ನೋ ಅಥವಾ ಒಂದು ಬ್ರ್ಯಾಂಡ್ ಮಾಡಿ ಅದನ್ನ ಮಾರ್ಕೆಟ್ ಮಾಡಿ ಅದ್ರ ಮೂಲಕ ಆದಾಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತಾವು ಸಿದ್ಧ ಇದ್ದೀರಾ ಅಂತ ಅಂದರೆ ಬ್ಯಾಂಕಲ್ಲಿ ಸಾಲ ಕೊಡಿಸ್ಕೊಡೋಕ್ಕೆ, ಸಬ್ಸಿಡಿ ಕೊಡೋಕ್ಕೆ ನಾವು ಸಿದ್ಧ ಇದ್ದೀವಿ. ದಯವಿಟ್ಟು ಇವೆಲ್ಲನ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದು ಆಫೀಸಿಗೆ ಬನ್ನಿ ಚಂದ್ರ ಅವರೇ. ಸರ್ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸರ್, ನಿಮಗೆ ಅಶೋಕ್ ಸರ್ಗೆ ಧನ್ಯವಾದ ಸರ್. ಧನ್ಯವಾದ. ನೀವು ಮಂಡಿಗೆ ಬಂದಾಗ ಕಲ್ ಬಿಲ್ಡಿಂಗ್ ಮಹಾರಾಜ ಕಟ್ಸಿದ್ ನಮ್ಮ ಆಫೀಸಿಗೆ ಬನ್ನಿ, ದಯವಿಟ್ಟು ಮಾತಾಡೋಣ, ಹೋಗರಂತೆ. ಒಳ್ಳೆಯದು ಚಂದ್ರು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಪ್ಪ? ನಾವು ನೇನೆಕಟ್ಟೆಯಿಂದ ಗುಂಡ್ಲಪೇಟೆ ತಾಲೂಕು ನೇನೆಕಟ್ಟೆ ಗ್ರಾಮ ನಾಕ್ಷತ್ರಿ ಅಂತ ಸರ್. ಕೆ ಶಿವಮೂರ್ತಿಗಳು ಹಾಗೂ ಅಧಿಕಾರಿಗಳು ನಮಸ್ಕಾರ ಸರ್. ಹೇಳಿ ನಾಕ್ಷತ್ರ. ನಾವು ಕೃಷಿ ಹುಂಡ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದೆ ಸರ್. ಹಾಂ, ಕೃಷಿ ಹುಂಡ ಮಾಡಿಸಿದ್ದೀವಿ ನಾವು. ಸಾವಿರ ಜನ ಏನು ನಮ್ಗೆ ಸಿಕ್ಕಿಲ್ವಲ್ಲ ಸರ್. ನಾವು ಯಾವಾಗ ಮಾಡಿಸ್ರಿ ನಾಕ್ಷತ್ರಿ ಅವರೇ? ನಾವು ಮಾಡಿಸಿ ತಿಂಗಳ 4 ವರ್ಷ ಆಗಿದೆ ಸರ್. ಅಂದ್ರೆ ನೀವೇ ಮಾಡಿಸ್ಕೊಂಡಿದ್ದ ಅಥವಾ ಯೋಜನೆ ಒಳಗಡೆ ಯಾವ್ದನ್ನು ಸೇರಿಸಿರ್ಲಿಲ್ವಾ? ಇಲ್ಲ ಸರ್, ನಾವೇ ಸ್ವಂತ ಮಾಡ್ತೀವಿ. ಎಷ್ಟುದ್ದ ಎಷ್ಟು ಅಗಲ ಇದೆ ಶೆಟ್ಟಿ ಅವರೇ? ಇದೆ ನಮ್ದು 12 ಸರ್ ಮೀಟರ್ ಅಡಿ. ನಾವು ಅಡಿ 12 12 ಅಡಿ ಸರ್. ತುಂಬಾ ಸಣ್ಣ ಕೃಷಿ ಹೊಂಡ, ಸಣ್ಣ ಹೊಂಡ ಅನ್ಬೋದು ನಾವು. ಎಷ್ಟು ಜಮೀನು ಇದೆ ತಮಗೆ? ನಮಗೆ ಏನ್ ಸರ್, ಎಷ್ಟು ಜಮೀನು ಇದೆ ನಿಮ್ಮ ಹೆಸರಲ್ಲಿ? ನಮ್ಗೆ ಬರೀ 2 ಎಕರೆ ಇದೆ ಸರ್. 2 ಎಕರೆಗೆ ಕನಿಷ್ಠ 15-18 ಮೀಟರ್ ಕೃಷಿ ಹೊಂಡ ಬೇಕಾಗುತ್ತೆ. 15 ಮೀಟರ್ ಅಂದ್ರೆ 50 ಅಡಿವರೆಗೂ. ಸೊ ಅದು ಸಣ್ಣ ಗುಂಡಿ ಇದ್ದಂಗೆ ಅದು ಲೆಕ್ಕಕ್ಕೆ ಇಟ್ಕೊಬಿಡಿ. ನಾಳೆನೇ ಹೋಗಿ ನಿಮ್ಮ ಹೋಬಳಿಲಿರುವಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ RTC, ನಾನು ಅವಾಗಲೇ ಹೇಳ್ದಂಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡ್ ತೊಗೊಂಡೋಗಿ. ಶೇಕಡ 80% ಸಹಾಯಧನ ಇದೆ. ಒಂಡಕ್ಕಿದೆ, ಶೀಟ್ಗಿದೆ, ನೀರೆತ್ತ ಮೋಟ್ರಿಗಿದೆ, ನಂತರ ಸ್ಪ್ರಿಂಕ್ಲರು, ಹನಿ ನೀರಾವರಿಗಿದೆ. ಬೇಲಿ ಹಾಕೊಳ್ಳಿಕ್ಕೂ ಸಹ 50% ಸಬ್ಸಿಡಿ ಇದೆ. ಅದೇ ಗುಂಡಿನ ದೊಡ್ಡದು ಮಾಡ್ಕೋಬೋದ ಇವರು? ಅದು ಅವ್ರ ಸ್ವಂತ ಕೈಯಲ್ಲೇ ಮಾಡ್ಕೊಂಡಿರೋದ್ರಿಂದ ದೊಡ್ಡದು ಮಾಡ್ಕೋಬಹುದು ಅಲ್ವೇ? ಅದೇ ಗುಂಡಿನೇ ದೊಡ್ಡದು ಮಾಡ್ಕೊಂಡು ಸಹಾಯಧನ ತಗೊಳ್ಳಿ ನಾಗಶೆಟ್ರೆ. ಸರಿ ಸರ್, ಅದಕ್ಕೆ ಈ ತಂತಿ ಬೇಲಿ ಸಹಾಯಧನ ಇದೆ ಸರ್. ಅದೊಂದಕ್ಕೆ ಮಾತ್ರ 50% ಇದೆ ತಂತಿ ಬೇಲಿಗೆ, ಮಿಕ್ಕದೆಲ್ಲದಕ್ಕೂ 80-90% ಇದೆ. ಅದಕ್ಕೂ ಸಹಾಯಧನ ಇದೆ. 19,000 37,000 ಸಹಾಯಧನ ಇದೆ. ಒಳ್ಳೇದು ನಾಕ್ಷತ್ರ, ಸೌಲಭ್ಯ ಬಳಸ್ಕೊಳ್ಳಿ, ಒಳ್ಳೇದಾಗ್ಲಿ. ಕೊನೆವರೆಗೂ ಕೇಳಿ ನಂಬರ್ ಕೊಡ್ತೀವಿ. ನೀವು ಪುನಃ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಸರಿಯಾಗಿ ಸಹಕರಿಸಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ. ಓಕೆ ಸರ್. ಆಯ್ತು ಶೆಟ್ರೆ, ಒಳ್ಳೇದಾಗ್ಲಿ. ನಮಸ್ತೆ ಆಕಾಶವಾಣಿ, ಮುಂದಿನ ಕರೆ. ನಮಸ್ತೆ ಸರ್, ಹೇಳಿ ಸರ್. ಹಲೋ ಸರ್, ನಾನು ಚಿನ್ನಣ್ಣ ಬೆಳಿಗ್ಗೆ ಐತೆ ಸರ್. ಹೇಳಿ ಚಿನ್ನಣ್ಣ ಅವರೇ. ಅದು ಬಾಳೆ ಸಸಿ ನಡಿಬೇಕು ಸರ್, ಅದಕ್ಕೆ ಕೇಳ್ತಾ ಇದೀನಿ ಸರ್. ಬಾಳೆ ಸಸಿನಾ? ಸೊ ಬಾಳೆ ಸಸಿ ನೆಡಬೇಕು ಅಂದ್ರೆ ತಮಗೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಒಳ್ಳೆ ಸಬ್ಸಿಡಿ ಇದೆ. 1 ಎಕರೆಗೆ 60-70,000 ಇದೆ. ಬಾಳೆ ಸಸಿಗೆ ಸಬ್ಸಿಡಿ 100-100. ಗುಂಡಿ ತಗೊಳಕ್ಕೆ, ಅದಕ್ಕೆ ಹಾಕೋ ಗೊಬ್ಬರ, ಗುಂಡಿ ಮುಚ್ಚಕ್ಕೆ, ಸೊ ಇವೆಲ್ಲದಕ್ಕೂ ಸಹ ಉದ್ಯೋಗ ಖಾತ್ರಿ ಒಳಗಡೆ. ನಂತರ ಹನಿ ನೀರಾವರಿ ಮಾಡಿಕೊಂಡ್ರೆ ಅದಕ್ಕೆ ಶೇಕಡ 90% ತಾವು ತೋಟಗಾರಿಕೆ ಇಲಾಖೆಯವ್ರನ್ನ ಸಂಪರ್ಕಿಸಿ, ಅದು ತೋಟಗಾರಿಕೆ ಇಲಾಖೆ ಬರ್ತದೆ. ಬಟ್ ಇದು ನೀವು ಗ್ರಾಮ ಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಸೇರಿಸ್ಕೊಂಡಿರ್ಬೇಕು. ನೀವೇ ಗ್ರಾಮ ಸಭೆಗೆ ಹೋಗಿ, ನನ್ನ 1 ಎಕರೆ ಜಮೀನಿದೆ, ಇದಕ್ಕೆ ಬಾಳೆ ಹಾಕೋತೀನಿ, ಇದನ್ನ ಉದ್ಯೋಗ ಖಾತ್ರಿಗೆ ಸೇರಿಸ್ಕೊಡಿ ಅಂತ ಮಾಡಿಸ್ಕೊಟ್ರೆ ಇಲಾಖೆಯವ್ರು ರೆಡಿ ಇದ್ದಾರೆ. ಒಳ್ಳೇದು ಸೀನಣ್ಣವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾನು ಶಿವಪ್ರಸಾದ್ ಅಂತ, ಮಂಡ್ಯ ತಾಲೂಕು ಗಾಂಧಾರ ಗ್ರಾಮ. ಹೇಳಿ ಶಿವಪ್ರಸಾದ್. ಸರ್ ಅಶೋಕ್ ಶಾ ಅವ್ರದ್ದು ನಮಸ್ಕಾರ ಸರ್. ನಮಸ್ತೆ ನಮಸ್ತೆ, ಹೇಳಿ ಶಿವಪ್ರಸಾದ್ ಅವರೇ. ಸರ್ ಒಂದು ಮುಂದೆ ಆಕಾಶವಾಣಿಗೆ, ನಮ್ಮ ಆಕಾಶವಾಣಿಗೆ 90 ವರ್ಷದ ಜನ್ಮದಿನ ಶುಭಾಶಯಗಳು. ವಂದನೆಗಳು ಶಿವಪ್ರಸಾದ್ ಅವರೇ. ನಾಳೆ 90. ಗೊತ್ತು ಗೊತ್ತು ಸರ್, ಮುಂದೆ ಸರ್. ಮತ್ತೆ ಅಶೋಕ್ ಸರ್ ಹೇಳಿ ಸರ್, ಕೃಷಿ ಬಗ್ಗೆದಲ್ಲಿ ಸರ್, ಈಗ ನಾವು ಕೆರೆಯಿಂದ ಬಾವಿ ಮಾಡಿದ್ದೀವಿ, ಅಲ್ಲಿಂದ ಡಂಪ್ ಮಾಡ್ಕೊಳಕ್ಕೆ ನಮ್ಗೆ ಏನಾರು ಕೃಷಿ ಇದರಿಂದ ಸರ್? ಮೊದಲು ಇದು ಮಳೆ ಆಶ್ರಿತ ರೈತರಿಗೆ ಮಾತ್ರ ಅವಕಾಶ ಕೊಟ್ಟಿದ್ರು. ಸೊ ಈಗ ನೀರಾವರಿ ಏನ್ ಕಮ್ಯಾಂಡ್ ಏರಿಯಾ ಅಂತ ಹೇಳ್ತೀವಿ, ಈ ರೀತಿ ನೀರಾವರಿ ರೈತರಿಗೂ ಸಹ ನಮ್ಮ ಗೌರವಾನ್ವಿತ ಕೃಷಿ ಸಚಿವರು, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರೇ ಖುದ್ದಾಗಿ ಕ್ಯಾಬಿನೆಟ್ ಅಲ್ಲಿ ತಂದು ನೀರಾವರಿ ಪ್ರದೇಶದ ರೈತರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮಗೂ ಇದೆ, ಈ ಶೇಪ್ ಇರಬೇಕಷ್ಟೇ, 12 ಮೀಟರ್, 15 ಮೀಟರ್, 21 ಮೀಟರ್, 18 ಮೀಟರ್ ಹಂಗೆ. ನಾಳೆ ಆಫೀಸ್ಗೆ ಬನ್ನಿ ಸರ್, ಅವಕಾಶ ಇದೆ. ಕೆರೆಯಿಂದ ಡಂಪ್ ಮಾಡ್ಕೊತಾ ಇದೀವಿ ಸರ್, ಅಲ್ಲಿಂದ ಮೋಟರ್ ಇಟ್ಕೊಂಡಿದೀವಿ. ಹಾ, ಅದರಿಂದ ನಾವು ಬೇರೆ ಸ್ಪ್ರಿಂಕ್ಲರ್ ಇದನ್ನ ಮಾಡಬಹುದು ಸರ್, ಡ್ರಿಪ್ ಸರ್ ಮಾಡಬಹುದು. ನೀವು ನಮ್ಮ ಆಫೀಸ್ಗೆ ಬನ್ನಿ, ತಮ್ಮ ಜಮೀನಿಗೆ ನಾನು ಭೇಟಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ನಮ್ಮ ಆಫೀಸರ್ಸ್ಗಳನ್ನ ಕಳಿಸ್ತೀನಿ. ನೀರಾವರಿ ಪ್ರದೇಶದ ರೈತರಿಗೂ ಈಗ ಕೃಷಿ ಬಗ್ಗೆ ಅವಕಾಶ ಇದೆ ಸರ್. ಮತ್ತೆ ಸರ್, ಎರೆಹುಳ ಗೊಬ್ಬರದ ಬಗ್ಗೆ, ಹಾ, ಅದು ನಾವು ನೀವು ಒಂದ್ಸರಿ ಭೇಟಿ ಮಾಡಿದ್ದೆ ಸರ್ ಆಸ್ಟಲ್ಲಿ. ಹಾ, ನಾವು ತೊಟ್ಟಿ ಮಾಡಿರಲ್ಲ, ವಿಂಡೋ ಟೈಪ್ ಮಾಡಿದ್ದು, ಅದ್ರ ಬಗ್ಗೆ ಒಂದ್ಸರಿ ಭೇಟಿ ಮಾಡಿ ಅಂತ ಸರ್. ಕರೆಕ್ಟ್, ಕಳೆದ ವರ್ಷ ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲಿ ತಾವು ಯೋಜನೆಯಲ್ಲಿ ಮಾತಾಡಿದ್ವಿ. ಹೌದು ಸರ್, ಈ ವರ್ಷನೂ ಇದೆ, ಅದರಲ್ಲೂ ಸಹಾಯ ಧನ ತಗೋಬಹುದು. ನೀವು ಫೋನ್ ಮಾಡಿ ಸರ್, ನಾನೇ ಬರ್ತೀನಿ. ತುಂಬಾ ಥ್ಯಾಂಕ್ ಯು. ಒಳ್ಳೇದು ಶಿವಪ್ರಕಾಶ್, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಯಾರು ಎಲ್ಲಿಂದ ಮಾತಾಡ್ತೀರಿ? ಮಹೇಶ್ ಅವ್ರು ಹೇಳಿ ಸರ್. ಈಗ ಈ ಕೃಷಿ ಸಂಬಂಧಪಟ್ಟ ಈ ಮಾರ್ಚ್ ಟು ಏಪ್ರಿಲ್ ಮಾಡ್ತಾರಲ್ಲ, ಅವಾಗ ಏನಾದ್ರು ಬೆಳೆ ಸಮೀಕ್ಷೆ ಮಾಡಕ್ ಆಗೋದಿಲ್ವೇ ಸರ್? ವರ್ಷಕ್ಕೆ 4 ಬಾರಿ ಬೆಳೆ ಸಮೀಕ್ಷೆ ಮಾಡ್ತೀವಿ. ಒಂದು ಪೂರ್ವ ಮುಂಗಾರು, ಏಪ್ರಿಲ್ ಮೇ ನಲ್ಲಿ ಏನು ಮಳೆ ಬರ್ತದೆ ಅವಾಗ ನಾವು ಎಳ್ಳು ಅಲಸಂದೆ ಈ ಬೆಳೆಗಳು ಹಾಕೋತೀವಲ್ಲ ಅವಾಗ ಒಂದ್ಸಲಿ, ಮತ್ತು ಮುಂಗಾರಿನಲ್ಲಿ ಮುಖ್ಯ ಬೆಳೆಗಳೇನು ರಾಗಿ ಭತ್ತ ಇದಾಗ್ತೀವಿ ಅವಾಗ ಒಂದ್ಸಲಿ, ಹಿಂಗಾರಿನಲ್ಲಿ ಅಕ್ಟೋಬರ್ ನಂತರ ಹಿಂಗಾರು ಬೆಳೆಗಳು ಈ ಉರುಳಿ ಅವಾಗ ಒಂದ್ಸಲಿ, ಮತ್ತು ಬೇಸಿಗೆ ವರ್ಷದಲ್ಲಿ 4 ಸಲ ಬೆಳೆ ಸಮೀಕ್ಷೆ ಮಾಡ್ತೀವಿ ಸರ್. ಆದರೆ ನಮಗೆ ಕೆಲವು ಕಡೆ ಏನಾಗಿದೆ ಅಂದ್ರೆ ಸರ್, ಇವಾಗ ಏನಾಗಿದೆ ಅಂದ್ರೆ ಈಗ ಕೆಲವು ಹಸಿರು ಮತ್ತೆ ಸೂರ್ಯಕಾಂತಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದಾಗ ಹಿಂದೆ ಯಾವ್ದಿತ್ತು ಬೆಳೆ, ಈಗ ಜೋಳ ಇರ್ತ ಮತ್ತೆ ಬೇರೆ ಬೇರೆ ಬೆಳೆಗಳಿರ್ತವ, ಅದೇ ಇರ್ತದ ಆರ್ ಟಿ ಸಿ ಏನಾರು ಅವರು ಬೆಂಬಲ ಬೆಲೆ ತಕೊಂಡೋದಾಗ ಅವ್ರ ಆರ್ ಟಿ ಸಿ ತಗದ್ರ ರಾಗಿ ಇರ್ತದ ಅಥವಾ ಜೋಳ ಇರ್ತದ ಅವಾಗ ನಿಮ್ಮ? ನಿಜವಾಗ್ಲೂ ಒಳ್ಳೆ ಕ್ವಶನ್ ಕೇಳಿದ್ರೆ ನಾನೇ ಹೇಳ್ಬೇಕು ಅನ್ಕೋತಾ ಇದೆ. ಹಿಂದೆ ಆರ್ ಟಿ ಸಿ ನ ವಿಲೇಜ್ ಅಕೌಂಟೆಂಟ್ ಅಧಿಕಾರ ಇತ್ತು ಬರೆಯಕ್ಕೆ, ಈಗ ರೈತರಿಗೆ ನಿಮ್ಮ ಆರ್ ಟಿ ಸಿ ನ ನೀವೇ ಬರ್ಕೊಳ್ಳುವಂತ ಅಧಿಕಾರ ಇದೆ. ಈಗ ಪ್ರತಿ ಪಂಚಾಯತಿಗೆ ಒಬ್ರು ಇಬ್ರನ್ನ ಊರಿನಲ್ಲಿ ಪಿ ಯು ಸಿ ಪಾಸ್ ಆದವ್ರನ್ನ ಹಿಡಿದು ಮೊಬೈಲ್ ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ ಅವ್ರನ್ನ ತಗೊಂಡು ಬೆಲೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಖಾಸಗಿ ನಿವಾಸಿ ಅಂತ ಪಿ ಆರ್ ಅಂತ ತಗೊಂಡು ಅವನಿಗೊಂದು ಫೋಟೋ ಹೊಡೆದ್ರೆ 10-12 ರೂಪಾಯಿ ಸಿಗುತ್ತೆ. ನಿಮಗೇನೆ ಆ್ಯಪ್ ಇದೆ, ನೀವೇನೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜಮೀನ್ ಫೋಟೋ ಸಬ್ ಸರ್ವೆ ನಂಬರ್ ವೈಸು ಕೊಡ್ತೀನಿ, ನಂಬರ್ ಲಾಸ್ಟ್ ಅಲ್ಲಿ ಇರ್ತೀವಿ, ಲಾಸ್ಟ್ ವರ್ಗು ಕೇಳಿ ಫೋಟೋ ತೆಗೆದ್ರೆ ನಿಮ್ ಜಮೀನ್ ಬೆಳೆನ ನೀವೇ ನಿಮ್ ಆರ್ ಟಿ ಸಿ ಕೂರಿಸ್ಕೋಬಹುದು. ಇಷ್ಟು ಅಧಿಕಾರ ಕೊಟ್ಟಿದೆ. ಡೆಫಿನೆಟ್ಲಿ ಸರ್, ನನ್ನ ನಂಬರ್ ಕೊನೆಯಲ್ಲಿ ಕೊಡ್ತೀನಿ, ಬರ್ಕೊಳ್ಳಿ. ಎಸ್ ಸರ್, ಎಸ್, ಎಲ್ಲಾ ರೈತರುಗಳಿಗೂ ಸಹ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ ಆರ್ ಟಿ ಸಿಗೆ ನಿಮ್ ಬೆಳೆನ ನೀವೇ ಕೂರಿಸ್ಕೋಬಹುದು. ಒಂದ್ ಫೋಟೋ ಹೊಡೆದ್ರೆ ಆಪ್ ಅಲ್ಲಿ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. 99% ಸರಿಯಾಗಾದ್ರೂ ಬೆಳೆ ಸಮೀಕ್ಷೆ 1-2% ವ್ಯತ್ಯಾಸ ಆಗ್ತದೆ. ಅವ್ನು ಪಿ ಆರ್ ಅವನಿಗೇನು ಕಷ್ಟಕ್ಕೋ ಸಂಕಷ್ಟಕ್ಕೋ ತಪ್ಪು ಮಾಡಿ ರಾಗಿ ಬದಲು ಭತ್ತ ಇದ್ರೆ ಅವ್ರು ರಾಗಿ ಮಾರಾಟ ಮಾಡಬೇಕು ಎಂ ಎಸ್ ಬಿಗೆ ಅಂತ ಹೋದ್ರೆ ಸಿಗೋದಿಲ್ಲ. ಬೆಳೆ ವಿಮೆ ಮಾಡಿಸಿದ್ರು ಕೆಲವು ಸಲ ಅದ್ರಲ್ಲಿ ಸಹಕಾರ ಆಗೋದಿಲ್ಲ. 1% 2% ಹೌದು. ಒಳ್ಳೇದು ಮಹೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾನು ವೆಂಕಟೇಶ್ ಅಂತ, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಕಸ್ಬಾಬಳಿ, ಮೈಸೂರು. ಹೇಳಿ ವೆಂಕಟೇಶ್ ಅವರೇ. ಸರ್, ಒಂದು 2 ಪ್ರಶ್ನೆ ಇದೆ. ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡ್ಕೋಬಹುದೆ, ಮತ್ತೆ ಇದು ಸಿರಿಧಾನ್ಯಗಳು ನಮ್ಮ ವಿಸಿ ಫಾರಂ ಅಲ್ಲಿ ದೊರೆತವ ಅಂತ? ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಬೇರೆ ಯೋಜನೆ ಇದೆ ಸರ್, ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ. ಅವ್ರಂತಾರೆ ಸರ್, ಇವಾಗ ನಾವು ಅರ್ಜೆಂಟ್ ಆಗಿ ಮಾಡ್ಬೇಕು ಒಂದ್ 27 ಅಡಿ ಒಂದ್ 17 ಅಡಿ ಇದು ಕೊಟ್ಟಿಗೆ, ಗ್ರಾಮ ಸಭೆಯಲ್ಲಿ ನೀವು ಅಪ್ರೂವಲ್ ಮಾಡ್ಬೇಕು ಅಂತಾರೆ. 4 ತಿಂಗಳು 5 ತಿಂಗಳು ಒಂದ್ಸರಿ ಗ್ರಾಮ ಸಭೆ ಮಾಡ್ತಾರೆ. ಈಗ ಕೇಳಿದ್ರೆ ಪಂಚಾಯತಿ ನಮ್ ನಾಯಿಗಳಲ್ಲಿ ಗ್ರಾಮ ಪಂಚಾಯತಿ ಬರುತ್ತೆ, ಇವಾಗ ಈಗ ಅವಕಾಶ ಇಲ್ಲಪ್ಪ ಅಂತ ಹೇಳಿ ಸರ್. ಅದು ಗ್ರಾಮ ಸಭೆಯಲ್ಲಿ ಅಪ್ರೂವ್ ಮಾಡಿಸ್ಕೊಳ್ಳುವಂಥದ್ದು ಕಡ್ಡಾಯ, ತಾವು ದಯವಿಟ್ಟು ವೆಯ್ಟ್ ಮಾಡಿ. ಕೃಷಿ ಭಾಗ್ಯ ಯೋಜನೆ ಒಳಗಡೆ ಅವಕಾಶ ಇಲ್ಲ. ಇದು ದನದ ಕೊಟ್ಟಿಗೆ ಆಗ್ಬೋದು, ಮೇಕೆ ಕುರಿ ಹಸು ಸಾಕಾಣಿಕೆ ಕೊಟ್ಟಿಗೆ ಆಗ್ಬೋದು, ಉದ್ಯೋಗ ಖಾತ್ರಿ ಒಳಗಡೆ ಅವಕಾಶ ಇದೆ. ದಯವಿಟ್ಟು ವೆಯ್ಟ್ ಮಾಡಿ ಅದನ್ನ ಅನುಮೋದನೆ ತಗೊಂಡೆ ಸಹಾಯದೊಳಗಡೆ ಮಾಡಿಸ್ಕೊಳ್ಳಿ ಸರ್. ಆಯ್ತು ಆಯ್ತು. ಇದು ಮೊದಲನೇ ಕ್ವಶನ್ಗೆ. ಸಿರಿಧಾನ್ಯ ವಿ ಸಿ ಫಾರಂ ಅಲ್ಲಿ ಸಿಗುತ್ತೆ ನಿಮ್ಗೆ, ಕಾರ್ಯಕ್ರಮ ಪ್ರಸಾರ ಮಾಡ್ತಿದೀವಲ್ಲ, ರಾಗಿ ಮತ್ತೆ ಸಿರಿಧಾನ್ಯಗಳು ನಾಟಿ ಮಾಡ್ಬೇಕು ಅಂತಿದ್ದೀವಿ ಸರ್. ಅದನ್ನೇ ಅದನ್ನೇ ಅದು ಸಿಗುತ್ತೆ. ವಿ ಸಿ ಫಾರಂದು ಸಾಕಷ್ಟು ಮೊಬೈಲ್ ಸಂಖ್ಯೆಗಳು ಇರ್ಬೋದಲ್ಲ ನಿಮ್ಗೆ, ಕೃಷಿ ದೇವಿಗೆ ಕಾರ್ಯಕ್ರಮದ ಮೂಲಕ ಕೊಟ್ಟಿದೀವಲ್ಲ. ರಾಗಿ ಬೇಸಾಯದ ಬಗ್ಗೆ ಒಬ್ರು ಮಾತಾಡ್ತಾರೆ ನೋಡಿ, ಮುಂದಿನ ದಿನದಲ್ಲಿ ಅವ್ರ ಜೊತೆ ಮಾತಾಡಿ ಬಿತ್ತನೆ ಬೀಜ ತಗೊಳ್ಳಿ. ಒಳ್ಳೇದು ವೆಂಕಟೇಶ್, ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಮಾತಾಡಿ. ನಾನ್ ಜಯರಾಮೇಗೌಡ ಅಂತ ಸರ್. ಎಲ್ಲಿಂದ ಮಾತಾಡ್ತೀರಿ ಸರ್? ಸಂತೆಬಾಚಳ್ಳಿ, ಕೆಆರ್ಪೇಟೆ ತಾಲೂಕು. ಹೇಳಿ ಜಯರಾಮೇಗೌಡ್ರೆ. ಸರ್, ನಂದು 3 ಎಕರೆ ತೋಟ ಇದೆ, ತೆಂಗಿನ ತೋಟ. ಅದಕ್ಕೆ ನಾನು ಫೆನ್ಸಿಂಗ್ ಹಾಕ್ಸ್ಬೇಕು. 2.25 ಎಕರೆ ಬರ್ತದೆ ಚೌದರ್. ಸ್ವಂತ ಬಾವಿನೂ ಇದೆ ಸರ್, ಅದಕ್ಕೆ ಸಹಾಯಧನ ಕೊಡ್ತೀರಾ ಸರ್? ಸರ್ ಇಲ್ಲ, ಇದು ಜಮೀನ್ ಸುತ್ತ ಬೆಲೆ ಹಾಕೊಳ್ಳಿಕ್ಕೆ ಯಾವ ಯೋಜನೆ ಇದುವರೆಗೂ ಸಹಾಯಧನ ಇಲ್ಲ ಸರ್. ಕಾಡಿನ ಪಕ್ಕ ಏನಾದರೂ ಇದ್ರೆ, ಕಾಡು ಪ್ರಾಣಿಗಳಿಂದ ಆವಳಿ ಆಗ್ತದೆ ಅಂದರೆ, ಅರಣ್ಯ ಇಲಾಖೆಯವರು ಸೋಲಾರ್ ಫೆನ್ಸಿಂಗ್ಗಳಿಗೆ ಅವಕಾಶ ಇದೆ. ಇದು ಕೃಷಿ ಹೊಂಡದ ಸುತ್ತ ಮಾತ್ರ ಫೆನ್ಸಿಂಗ್ಗೆ ಸರ್. ಅದು ಬೇಲಿ ಅಂದರೆ ಅದು ಅನುಮತ್ಪಾದಕ, ಅದರಿಂದ ಏನು ಪ್ರೊಟೆಕ್ಷನ್ ಅಷ್ಟೇ ಹೊರತು ಪ್ರೊಡಕ್ಟಿವ್ ಅಸೆಟ್ ಅಲ್ಲ ಅಂತ, ಅದಕ್ಕೆ ಸಹಾಯಧನ ಇಲ್ಲ. ಥ್ಯಾಂಕ್ ಯು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಕೆಆರ್ಪೇಟೆಯಿಂದ ರಾಜಶೇಖರ್ ಅಂತ ಹೇಳಿ. ಹೇಳಿ ರಾಜಶೇಖರ್. ಸರ್, ನಾವು ಬೆಳೆ ಸಮೀಕ್ಷೆ ಆ್ಯಪ್ ಅಲ್ಲಿ ನಮ್ಮ ಜಮೀನಲ್ಲಿ ಅಡಕೆ ತೆಂಗಿದೆ, ಅದು ಪ್ರತಿ ವರ್ಷ ಚೇಂಜ್ ಆಗಲ್ಲ ಆ ಬೆಳೆ. ಈ ಕೊಬ್ಬರಿ ಏನಾದ್ ಬಿಡಕ್ ಹೋದಾಗ ಆರ್ ಟಿ ಸಿ ನಲ್ಲಿ ಬೇರೆ ಇರುತ್ತೆ, ರಾಗಿ ಆ ತರ ಇರುತ್ತೆ, ಅದು ಸಮಸ್ಯೆ ಆಗ್ತಾ ಇದೆ. ಸರ್, ಕೆಆರ್ಪೇಟೆನಲ್ಲಿ ಕಳೆದ 4 ವರ್ಷದಿಂದ ಸಬ್ ಸರ್ವೆ ನಂಬರ್ ವೈಸ್ ಬೆಳೆ ಸಮೀಕ್ಷೆ ಆಗ್ತಾ ಇದೆ. ಅದು ಮುಖ್ಯ ಬೆಳೆ ತೆಂಗು ಅಡಿಕೆ ಇದ್ದೇ ಇರುತ್ತೆ ಸರ್. ತಮ್ಮ ಜಮೀನೆಲ್ಲ ಬೇರೆ ಎಲ್ಲಾ ಜಮೀನಿಗೂ ಹಾಕಿದೀವಿ ಅಂದ್ರೆ, ತಾವೇನಾದ್ರೂ ತೆಂಗಿನ ಕೆಳಗಡೆ ರಾಗಿನೋ ಜೋಳನೋ ಮೇವನ್ ಬೆಳೆನಾರ ಹಾಕೊಂಡ್ರೆ ಅದನ್ನು ಸೇರಿಸಿರ್ತಾರೆ, ತೆಂಗುನು ಸಹ ಇರುತ್ತೆ. ಸೊ ತಾವೇ ಡೌನ್ಲೋಡ್ ಮಾಡ್ಕೊಂಡು ಆಪ್ನ ತಾವೇ ಇದನ್ನ ನೀವೇ ಸಮೀಕ್ಷೆ ಮಾಡ್ಕೊಳ್ಳಿ ಸರ್ ನಿಮ್ ಜಮೀನ್ದು. ಸರ್, ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಮತ್ತೆ ಮತ್ತೆ ಬೆಳೆ ಸಮೀಕ್ಷೆ ಮಾಡಿದಾಗ ಅದೇನು ಬದಲಾವಣೆ ಆಗಲ್ಲ ಸರ್. ಅಡಕೆ ತೆಂಗು ಅಂದ್ರೆ ಪರ್ಮನೆಂಟ್ ಜಾಗ ಆಗಲ್ಲ ಸರ್. ಈಗ ಪೆರಿನಿಯಲ್ ಕ್ರಾಪ್ ಸರ್ವೆ ಅಂತ ತೋಟಗಾರಿಕೆ ಇಲಾಖೆಗಳು 5 ವರ್ಷಕ್ಕೊಂದ್ಸಲಿ ಪೆರಿನಿಯಲ್ ಕ್ರಾಪ್ ಸರ್ವೆ ಅಂತ ಮಾಡ್ತಾ ಇದಾರೆ. ಒಂದ್ಸಲಿ ಮಾಡಿದ್ರೆ ಪುನಃ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕರೆಕ್ಟ್ ಆಗಿದೆ. ಅವರು ಇಲಾಖೆ ಅಧಿಕಾರಿಗಳೇ ಬಂದ್ ಮಾಡಬೇಕು, ಪಿ ಆರ್ ಮೂಲಕ ಆಗಲ್ಲ. ಅದನ್ನು ಸಹ ಇಲಾಖೆನಲ್ಲಿ ಇದೆ ಸರ್, ತಾವು ತೋಟಗಾರಿಕೆ ಅವ್ರನ್ನ ಒಂದ್ಸಲಿ ಸಂಪರ್ಕಿಸಿ. ಸರ್, ಮಣ್ಣಿನ ಪರೀಕ್ಷೆ ಸರಿಯಾದ ರೀತಿನೆಲ್ಲ ಆಗ್ತಾ ಇಲ್ಲ ಸರ್. ಅದು ಏಕೆಂದ್ರೆ ಎಲ್ಲಾ ರೈತರಿಗೂ ಮಣ್ಣಿನ ಪರೀಕ್ಷೆ ಮಾಡಿಸಿ ಅಂತ ತಾವುಗಳು ಹೇಳ್ತಾ ಇರ್ತೀರ ಹಾಗಾಗಿ, ಬಟ್ ಮಣ್ಣಿನ ಪರೀಕ್ಷೆ ಎಲ್ಲಾ ರೈತರಿಗೂ ಸಮರ್ಪಕವಾಗಿ ನಡೀತಾ ಇಲ್ಲ ಸರ್. ಹೌದು ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಮಂಡ್ಯ ಜಿಲ್ಲೆನಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದೆ ಸರ್. ತಾವು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕಿಸಿ ನನ್ನ ಮಣ್ಣಿಗೆ ವಿಶೇಷವಾಗಿ ಪರೀಕ್ಷೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಾವು ಬಂದು ಅದನ್ನ ಪರೀಕ್ಷೆ ಮಾಡ್ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ ಸರ್. ತಾವೇ ಮಣ್ಣು ಮಾದರಿ ತಗೊಬಂದ್ರೆ ನಾವು ಅದನ್ನ ಪರಿಶೀಲನೆ ಮಾಡಿ 11 ಅಂಶಗಳನ್ನು ಸೇರಿಸಿ ಅದನ್ನ ಮಣ್ಣು ಫಲವತ್ತತೆ ಚೀಟಿನ ತಮಗೆ ಕೊಡ್ತೀವಿ. ಈಗ ಇಲಾಖೆಯಿಂದ ಪ್ರತಿ ಹೋಬಳಿನಲ್ಲಿ 1-1.5 ಗ್ರಾಮ್ 2 ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿಕೊಂಡು 3-4 ವರ್ಷದೊಳಗಡೆ ಎಲ್ಲ ಪಂಚಾಯತಿಗೂ ಸಹ ಮಣ್ಣುಗಳನ್ನ ಮಾದರಿ ತೆಗಿಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೋಬಳಿಗೆ 1 ಪಂಚಾಯತಿ 200 ಸ್ಯಾಂಪಲ್ನ ತೆಗೆದು 1-1.5 ಪಂಚಾಯತಿಗೆ ಆ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಹಾಂ, ಒಳ್ಳೆಯದು ರಾಜಶೇಖರ್, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ಸರ್, ನಾವು ಬಿ ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡಿಯವರು. ಹೇಳಿ ಚಿನ್ಸ್ವಾಮಿಗಳೇ. ಸರ್, ನಮಗೆ ಕೃಷಿ ಹೊಂಡ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಕೇಳಿ, ಏನ್ ಬೇಕು ಅಂತ? ಸರ್ ಈಗ ಅವರು ಅರ್ಜಿ ಕರೀತಾರಲ್ಲ ಸರ್ ಅರ್ಜಿದ ಇದನ್ನ ಸರ್ ವಾಕಿನ್ ನಾಳೆನೆ ಬಂದು ನಾನು ಹೇಳಿದ ಅವಾಗಲೇ ಹೇಳದ್ನಲ್ಲ ಆರ್ ಟಿ ಸಿ ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್ ಆಧಾರ್ ಕಾರ್ಡ್ ತಂದು ನಾಳೆನೆ ವರ್ಕ್ ಆರ್ಡರ್ ಕೊಡ್ತೀವಿ ನಾಳೆನೇ ಸ್ಯಾಂಕ್ಷನ್ ಆರ್ಡರ್ ತಗೊಂಡು ಈಗ ಈಗ ಹಾಕದ ಮೇಲೆ ಅದನ್ನ ಅದೇ ವರ್ಷ ಇದು ಮಾಡ್ತೀರಾ ಸರ್ ಅದು ವರ್ಷಕ್ಕೆ ಅದು ಫಾಲೋ ಅಪ್ ಆಗುತ್ತೆ ಹೆಂಗೆ ಅಂತ ಸರ್ ನೀವು ಈ ವರ್ಷ ಈಗ ರೈತರ ಖಾತೆಗೆ ನೇರವಾಗಿ ಇದನ್ನ ದುಡ್ಡನ್ನ ವರ್ಗಾವಣೆ ಮಾಡ್ತೀವಿ ತಾವು ಹೊಂಡ ಎಷ್ಟು ಬೇಗ ಮಾಡ್ಕೋತೀರಾ ಆ ಹೊಂಡದ ದುಡ್ಡನ್ನ ನಿಮಗೆ 80% ತಮ್ಮ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತೀವಿ ಪಾಲಿಥಿನ್ ಶೀಟ್ ನಾವು ಲಾಸ್ಟ್ ಟೈಮ್ ಅರ್ಜಿ ಹಾಕಿದ್ದೆ ಸರ್ ಅರ್ಜಿ ಹಾಕಿ ಅದು ಚುನಾವಣೆ ನೀತಿ ಸಮಿತಿ ಅಂತ ಹಂಗೆ ಪೆಂಡಿಂಗ್ ಆಯ್ತು ಅದೇ ಅರ್ಜಿನಲ್ಲಿ ಇವಾಗ ವರ್ಕ್ ಆರ್ಡರ್ ತಮಗೆ ಕೊಡ್ತಾರಲ್ಲ ಸರ್ ಅಲ್ಲ ಅದೇ ಅರ್ಜಿ ಸಾಕಾಗುತ್ತೆ ಅದು ಹೊಸದಾಗಿ ಅದೇ ಅರ್ಜಿ ಸಾಕಾಗುತ್ತೆ ಯಾವ ಹೋಬಳಿ ಸರ್ ಅದೇ ಅರ್ಜಿ ಸಾಕಾಗತ್ತೆ ನಾಳೆನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದೇ ದಾಖಲಾತಿ ಮೇಲೆ ನಿಮ್ಗೆ ಸ್ಯಾಂಕ್ಷನ್ ಆರ್ಡರ್ ಎಲೆಕ್ಷನ್ ಮುಗಿದು ಸರ್ಕಾರ ಬಂತಲ್ಲ ಸರ್ 3 ತಿಂಗಳಾಯ್ತು ಇಷ್ಟೊಂದು ಕಾಲಡಿ ನೀವು ಹೊಂಡ ಮಾಡ್ಕೋಬಹುದು ಮತ್ತೆ ಅದು ಅವರು ನೀತಿ ಸಂಬಂಧಿಸಿದೆ ಅಂತ ಹೇಳಿದ್ರು ಆಮೇಲೆ ಅದು ಪಂಚಾಯತಿಯಲ್ಲಿ ಅಪ್ರೂವಲ್ ಆದ ಸರ್ ಹೆಂಗೆ ಸರ್ ಅದ್ರ ಮಾಹಿತಿ ಇಲ್ಲ ಇಲ್ಲ ಇಲ್ಲ ಇದಕ್ಕೂ ಪಂಚಾಯತಿಗೂ ಸಂಬಂಧ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆದಾದ್ರೆ ಅದು ಗ್ರಾಮ ಸಭೆಯಲ್ಲಿ ಅಪ್ರೂವ್ ಆಗಬೇಕಾಗತ್ತೆ ಇದು ಕೃಷಿ ಇಲಾಖೆ ಸಹಾಯದಲ್ಲಿ ಸೊ ಇದು ನೇರವಾಗಿ ಕೊಡ್ತೀವಿ ಸರ್ ನಾಳೆನೇ ಗುಂಡ್ಲಿಪೇಟೆ ನಿಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರಕ್ಕೆ ಎಚ್ ಡಿ ಕೋಟೆಗೆ ಹೋಗಿ ನಾಳೆನೆ ಹೋಗಿ ಸರ್ ಒಳ್ಳೇದು ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ ಒನ್ ಸ್ಮೈಲಿಂಗ್ ಫೋಟೋ ಅದೇ ಸರ್ ಲಾಸ್ಟ್ ಟೈಮ್ ಹೇಳಿದ್ರು ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಅಪ್ರೂವಲ್ ಆಗ್ಬೇಕು ಅಂತ ಹೇಳಿದ್ರು ಮಾಹಿತಿ ಸರ್ ಅದು ಉದ್ಯೋಗ ಖಾತ್ರಿ ಯೋಜನೆ ಆದ್ರೆ ಅದು ಗ್ರಾಮ ಸಭೆನಲ್ಲಿ ನಿಮ್ಮ ಗ್ರಾಮದಲ್ಲೇ ನಿಮ್ ಪಂಚಾಯತ್ಲೇ ಗ್ರಾಮ ಸಭೆ ಮಾಡ್ತಾರೆ ಉದ್ಯೋಗ ಖಾತ್ರಿ ಏನೇ ಸಹಾಯಧನ ತಗೋಬೇಕು ಅಂದ್ರೆ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಕಡ್ಡಾಯ ಕೃಷಿ ಇಲಾಖೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಆದ್ರೆ ಅವಶ್ಯಕತೆ ಇಲ್ಲ ಸರ್ ನಮ್ಮ ಸುಮಾರು ಜಿಲ್ಲೆಗಳಿಗೆ ಹೋಗ್ತಾರೆ ಇರ್ಲಿಲ್ಲ ಸರ್ ಅದನ್ನ ನಮ್ ಜಿಲ್ಲೆಗಳಿಗಿಲ್ಲ ಇದಿಲ್ಲ ಅನ್ಬಿಟ್ಟು ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಮಾತಾಡ್ತಿದ್ದೀರಿ ಸರ್ ಕೃಷಿ ಭಾಗ್ಯ ಯೋಜನೆ ಈಗ ಎಲ್ಲಾ ತಾಲೂಕುಗಳಿಗೂ ಕೊಟ್ಟಿದ್ದಾರೆ ಈಗ ಎಲ್ಲಾ ತಾಲೂಕಿಗೂ ಇದೆ ಸರ್ ಹೋಗಿ ಆರ್ ಎಸ್ ಕೆ ಭೇಟಿ ಮಾಡಿ ನಂಬರ್ ಬರ್ಕೊಳ್ಳಿ ಕೊನೆಯಲ್ಲಿ ಕೊಡ್ತೀವಿ ನಂಬರ್ ಬರ್ಕೊಂಡು ಮಾತಾಡ್ಸಿ ಅವ್ರಿಗೂ ಕೇಳಿ ಒಳ್ಳೇದು ಚಿನ್ಸ್ವಾಮಿಗಳೇ ಕರೆ ಮಾಡಿದಕ್ಕೆ ವಂದನೆಗಳು ಮುಂದಿನ ದೂರವಾಣಿ ಕರೆ ನಮಸ್ತೆ ಆಕಾಶವಾಣಿ ನಮಸ್ತೆ ಸರ್ ನಾನು ರಾಮನಂಜಯ್ಯ ಅಂತ ಅಂದ್ಬಿಟ್ಟು ಅದಮಗೆರೆ ಗ್ರಾಮ ನಾಗಮಂಗಲ ತಾಲೂಕು ಹೇಳಿ ರಾಮನಂಜಯ್ಯ ತಮಗೂ ಅಶೋಕ್ ಅವರಿಗೂ ವಂದನೆಗಳು ಸರ್ ನಮಸ್ತೆ ಹೇಳಿ ಆಮೇಲೆ ಒಂದೆರಡು ಪ್ರಶ್ನೆಗಳಿವೆ ಸರ್ ನಮ್ದು ಈ ವರ್ಷ ಮಳೆ ಸರಿಯಾಗಿ ನಮ್ಮ ತಾಲೂಕಿನಲ್ಲಿ ಸರಿಯಾಗಿ ಆಗಿಲ್ಲ ರಾಗಿ ಬಿತ್ತನೆ ಮಾಡಿದರೆ ಆಗ್ಲೇ ಬಾಡಿ ಹಾಳಾಗ್ತಾ ಇದೆ ಈ ವರ್ಷ ಮಳೆ ಅಂದ್ರೆ ಈಗ ಪ್ರೆಸೆಂಟ್ ಬೀಳ್ಬೇಕಾಯ್ತು ಯಾಕೆ ಬಿದ್ದಿಲ್ಲ ಆಗ್ಲೇ ಒಂದ್ ತಿಂಗಳು ಮೇಲಾಯ್ತು ಬಿದ್ದು ರಾಗಿ ಬೆಳೆ ಎಲ್ಲ ಹೋಗ್ತಾ ಇದೆ ಒಂದು ವಿಚಾರ ಸರ್ ನಿಮ್ಗೆ ತಮ್ ಗಮನ ತರ್ತೀನಿ ಆದಷ್ಟು ಬೋರ್ವೆಲ್ ಗಳಿದೆಯಲ್ಲ ಬೋರ್ವೆಲ್ ಗಳನ್ನ ರೀಚಾರ್ಜ್ ಮಾಡೋದಕ್ಕೆ ನಿಮ್ಮಲ್ಲಿ ಏನಾದ್ರೂ ಕೃಷಿ ಇಲಾಖೆಯಿಂದ ಪ್ರಾವಿಷನ್ ಇದೆಯಾ ಒಂದು ಇನ್ನೊಂದು ನಮ್ಮ ಜಮೀನುಗಳೆಲ್ಲ ಒಂದ್ ಸ್ವಲ್ಪ ಈ ಗುಡ್ಡ ಅಂದ್ರೆ ಕಲ್ಲುಗುಡ್ಡಗಳಿಂದ ಕೂಡಿರ್ತಕ್ಕಂಥ ಜಮೀನುಗಳು ಕೃಷಿ ಹೊಂಡ ಮಾಡೋದಕ್ಕೆ ಆಗೋದಿಲ್ಲ ಅದೇ ಬೋರ್ವೆಲ್ ನಿಂದ ನೀರನ್ನ ಎತ್ತರದ ಪ್ರದೇಶಕ್ಕೆ ಹರಿಸ್ಕೊಂಡು ಅಲ್ಲಿ ಸಂಗ್ರಹ ಮಾಡೋದಕ್ಕೆ ನೀರಿನ ತೊಟ್ಟಿ ಮಾಡೋದಕ್ಕೆ ಏನಾದ್ರು ಪ್ರಾವಿಷನ್ ಇದೆಯಾ ಎರಡನೇ ಪ್ರಶ್ನೆ ಮತ್ತೆ ಇನ್ನೊಂದು ಪ್ರಶ್ನೆ ಅಂದ್ರೆ ಎರೆಹುಳು ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆಯಾ ಯಾರನ್ನ ಕಾಂಟ್ಯಾಕ್ಟ್ ನೀವು ಮೂರು ಕ್ವಶನ್ ಎರಡಕ್ಕೆ ಅವಕಾಶ ಇದೆ ಬೋರ್ವೆಲ್ಗೆ ರೀಚಾರ್ಜ್ ಸ್ಪೀಡ್ ಮಾಡ್ಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಮತ್ತೆ ನಮ್ಮಲ್ಲಿ ಪಿ ಎಂ ಕೆ ಎಸ್ ವೈ ಓಯ್ ಇತರ ಉಪಚಾರ ಯೋಜನೆಗಳು ಹೊಸದಾಗಿ ಬೋರ್ವೆಲ್ ಹಾಕ್ಸ್ಕೊಳ್ಲಿಕ್ಕೂ ಅವಕಾಶ ಇದೆ ಬೋರ್ವೆಲ್ ಹಾಕ್ಸ್ಕೊಂಡು ಜೊತೆಗೆ ರೀಚಾರ್ಜ್ ಪಿಟ್ಗಳನ್ನು ಮಾಡ್ಕೊಳ್ಬಹುದು ಎರೆಹುಳು ತೊಟ್ಟಿಗೂ ಸಹ 33,000 ಹಳೆ ಬೋರ್ವೆಲ್ ಇದ್ರೆ ರೀಚಾರ್ಜ್ ಪಿಟ್ ಮಾಡ್ಕೊಳ್ಬಹುದು ತಾವು ನಿಜವಾಗ್ಲೂ ಒಳ್ಳೆ ಕ್ವಶನ್ನು ನಾವು ನೀರಿನ ಭೂಮಿಯಿಂದ ಎತ್ತಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಿ ನೀರು ಹಿಂಗ್ಸಕ್ಕೂ ಬ್ಯಾಂಕ್ ಖಾತೆಗೆ ದುಡ್ಡು ಹಾಕ್ತಾ ಇದ್ರೆ ಖಾಲಿ ಆಗಿಬಿಡ್ತದೆ ಹಂಗಾಗಿ ನೀರು ಹಿಂಗ್ಸಕ್ಕೂ ನಾವು ಪ್ರಯತ್ನ ಪಡಬೇಕು ಬೋರ್ವೆಲ್ ರೀಚಾರ್ಜ್ ಪಿಟ್ ಜೊತೆಗೆ ಬದು ಮಾಡ್ಕೊಳ್ಳುವಂಥದ್ದು ಚೀಪ್ ಆ್ಯಂಡ್ ಬೆಸ್ಟ್ ಸರ್ ಅದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆನೂ ಸಹ ದುಡ್ಡಿದೆ ನೇರವಾಗಿ ಪಾಯಿಂಟ್ ರೀಚಾರ್ಜ್ಗೆ ಬೋರ್ವೆಲ್ ರೀಚಾರ್ಜ್ ಪಿಟ್ಟು ಅದಕ್ಕೂ ಅವಕಾಶ ಇದೆ ಆಮೇಲೆ ಇದು ಸರ್ ನೀರು ಎರೆಹುಳು ತೊಟ್ಟಿಗೆ 33,000 ರೂಪಾಯಿ ಪ್ರತಿ ಫಲಾನುಭವಿಗಳಿಗೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಮತ್ತೆ ಕೃಷಿ ಇಲಾಖೆ ಎರಡನ್ನು ಸೇರಿಸಿ ಕೊಡ್ತೀವಿ ಅದಕ್ಕೂ ಅವಕಾಶ ಇದೆ ನಾವು ಉದ್ಯೋಗ ಖಾತ್ರಿಗಿಂತ ನಿಮ್ಮ ಕೃಷಿ ಇಲಾಖೆ ಮೂಲಕ ಆದ್ರೆ ಚಂದ ಸರ್ ಸರ್. ಇಲ್ಲ, ಉದ್ಯೋಗ ಖಾತ್ರಿ ಇಲಾಖೆ ಎರಡನ್ನು ಮಿಕ್ಸ್ ಮಾಡಿದೆ. 33,000 ಬರೀ ಕೃಷಿ ಇಲಾಖೆ ಯೋಜನೆ ಒಳಗಡೆ ಇಲ್ಲ. 7,000 ರೂಪಾಯಿಯಷ್ಟು ಮೆಟೀರಿಯಲ್ ಕಾಸ್ಟ್ ಕೃಷಿ ಇಲಾಖೆ ಒಳಗಡೆ, ಮಿಕ್ಕಿದ್ದು ಉದ್ಯೋಗ ಖಾತ್ರಿ. ತಮಗೆ ವಿಳಂಬ ಆಗದಂಗೆ ಇನ್ ಟೈಮಲ್ಲಿ ಹಾಕ್ಸ್ಕೊಡ್ಲಿಕ್ಕೆ ಈಗ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ರೆಡಿ ಇದೆ ಸರ್. ಅದನ್ನು ಬಳಸ್ಕೊಳಿತಾವು. ನೀರು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸಿಮೆಂಟ್ ತೊಟ್ಟಿ ಅವಕಾಶ ಇಲ್ಲ ಸರ್. ಕೃಷಿ ಹೊಂಡದಲ್ಲೇ ಮಾಡಿದ್ದಾವು, ಮಳೆ ನೀರನ್ನು ಅದಕ್ಕೆ ಶೇಖರಣೆ ಮಾಡಿಕೊಂಡು ಬೋರ್ವೆಲ್ ನೀರನ್ನು ಸಹ ಶೇಖರಣೆ ಮಾಡಿಕೊಂಡು ಎರಡು ರೀತಿಯಿಂದ ಮಾಡ್ಕೊಳ್ಬಹುದು. ನೀರು ಹರಿತಕ್ಕಂತ ವ್ಯವಸ್ಥೆ ಕಷ್ಟ ಇದೆ, ಇದು ಕಲ್ಲುಗುಡ್ಡುಗಳು, ಆದ್ರಿಂದ ಸರಿಯಾಗಿ ಭೂಮಿ ಮೇಲೆ ತೊಟ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಸರ್. ಎತ್ತರದ ಪ್ರದೇಶ ಅಲ್ವಾ, ಹಾಗಾಗಿ ಯಾಕೆಂದ್ರೆ ಸರ್ಕಾರಕ್ಕೆ ನಾವು ಗೊತ್ತಾಯ್ತು, ಭೂಮಿ ಮೇಲೆ ತೊಟ್ಟಿ ಮಾಡ್ಕೊಂಡ್ರೆ ಪುನಃ ಎತ್ತಕ್ಕೂ ಮೋಟರ್ನ ಅವಶ್ಯಕತೆ ಇಲ್ಲ. ಬೋರ್ವೆಲ್ ನಿಂದ ನೀರನ್ನ ಅಲ್ಲಿ ಮೇಲ್ಗಡೆ ತಗೊಳ್ತೀವಿ, ತೆಗೆದುಕೊಂಡೋಗಿ ಅದ್ರ ಮೂಲಕ ನಾವು ಒರ್ಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಆತರದ ಯೋಜನೆ ಇಲ್ಲ ಸರ್. ಇದ್ರೆ ಚೆನ್ನಾಗಿತ್ತು. ಬಯೋಡೈಜೆಸ್ಟರ್ ಅಂತ ಒಂದು ಕಾಂಪೋನೆಂಟ್ ಇದೆ, ಜೀವರಸಾರ ತೊಟ್ಟಿ ಅಂತ. ಅದರಲ್ಲಿ 60,000 ರೂಪಾಯಿಗೆ 30,000 ರೂಪಾಯಿ 50% ಸಬ್ಸಿಡಿ ಇದೆ ಜೀವಸಾರ ಘಟಕಕ್ಕೆ. ನೀವು ಹೇಳಿದಂಗೆ ನೀರು ಸಂಗ್ರಹಣೆ ಮಾಡಬಹುದು, ನೀರಿಗೆ ಗೊಬ್ಬರದ ಅಂಶನು ಸೇರಿಸಬಹುದು, ಸಾವಯವ ಕೃಷಿ, ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸುವಂತದ್ದು, ಡ್ರಿಪ್ ಮೂಲಕ ಅದನ್ನ ಬಳಸ್ಕೋಬಹುದು, ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಮಾಡಬಹುದು ಸರ್. ನೀವು ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಹಾಕೊಂಡು ದೊಡ್ಡ ತೊಟ್ಟಿ ಮಾಡ್ಕೊಂಡ್ರೆ ಎಲ್ಲಾ ಪರ್ಪಸ್ ಸರ್ವ್ ಆಗುತ್ತೆ. ಫೋನ್ ಮಾಡ್ತೀವಿ ಸರ್. ಏನೇನು ಮೂರು ಒಳ್ಳೆ ಅಂಶ ಕೇಳಿದ್ರೆ ಸರ್, ಧನ್ಯವಾದಗಳು. ಧನ್ಯವಾದಗಳು ಸರ್. ಒಳ್ಳೇದು ರಾಮ್ ನಂಜಯ್ಯನವರೇ, ಕರೆ ಮಾಡಿದಕ್ಕೆ ವಂದನೆಗಳು. ಮುಂದಿನ ಕರೆ ಹೋಲ್ಡ್ ಪರ್ ರಖಾ ಹೇ ಕೃಪಯಾ ಲೈನ್ ಪರ್ ಬನೇ ರಹೇ. ರಾಮ್ ನಂಜಯ್ಯ ಹೋಲ್ಡ್ಗೆ ಇಟ್ಬಿಟ್ಟವ್ರೆ ನಮ್ಮ ಕರೆನ. ಈಗ ಸರ್, ಈಗ ಸದ್ಯ ಇರುವಂತಹ ಬೆಳೆ ಯಾವ ತರ ಇದೆ ಅದೀಗ ಒಂದು. ಇಲ್ಲ, ರಾಮಚಂದ್ರ ನಂಜಯ್ಯನವರು ಹೇಳಿದಾಗೆ ಈ ವರ್ಷ ನಾವು ಕಳೆದ 2 ವರ್ಷಗಳಲ್ಲಿ ವೈಪರೀತ್ಯಕ್ಕಿಂತ ಈ ವರ್ಷ ಒಳ್ಳೆ ಮಳೆ ನಿರೀಕ್ಷೆಗೆ ಮುಂಚಿತವಾಗಿ ಎಲ್ಲ ಕೆರೆಕಟ್ಟೆಗಳು ಹೊಳೆ ದೊಡ್ಡ ಹೊಳೆಗಳು ತುಂಬಿದ್ವು. ಮತ್ತು ಬೇರೆ ಮಳೆ ಆಶ್ರಿತ ರೈತರುಗಳು ಸಹ ಏಪ್ರಿಲ್ ಹೊರತುಪಡಿಸಿದ್ರೆ ಮಿಕ್ಕಿದ ಎಲ್ಲ ಟೈಮಲ್ಲೂ ಬಿತ್ತನೆಗೆ ಪೂರಕ ಚಟುವಟಿಕೆಗಳಿಗೆ ಒಳ್ಳೆ ಮಳೆ ಬಿದ್ದಿದೆ. ಈಗ ಅಲ್ಲಲ್ಲಿ ಅಲ್ಲಲ್ಲಿ 1 ವಾರ 10 ದಿವಸದಷ್ಟು ಗ್ಯಾಪ್ ಬರ್ತಾಯಿತೆ. ಸೊ ಆ ರೀತಿಯ ರೈತರು ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ ಸರ್, ನನ್ನ ಸಿದ್ದರಾಜು ಅಂತ, ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಬನ್ನಿ ತಳಪುರ. ಹೇಳಿ ಸಿದ್ದರಾಜ್ ಅವರ. ಸರ್, ಇದು ನಮ್ಮ ಜಮೀನು ಆರ್ ಟಿ ಸಿ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ಅಂತ ಇದ್ದಾರೆ. ಹೌದು ಸರ್, ಅದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂದ್ರೆ ಅವರು ನಮ್ಮ ತಂದೆ ಅವರು ಅವ್ರು ಪೌಚಿ ಆಗಿರ್ತಾರೆ. ಇವಾಗ ಆಧಾರ್ ಕಾರ್ಡ್ ನ ಏನ್ ಸರ್ ಮಾಡೋದು, ಈಗ ನಮ್ಮ ಹೆಸರು ಮಾಡ್ಬೇಕು ಅಂದ್ರೆ? ಈಗ ತಂದೆ ಪೌತಿದ್ರೆ ತಾಯಿ ಹೆಸರಿಗಾರ ವರ್ಗಾವಣೆ ಮಾಡ್ಕೋಬಹುದು, ಪೌತ್ಯ ಖಾತೆ ತಮ್ಮ ಹೆಸರಿಗೂ ಮಾಡ್ಕೋಬಹುದು ಸರ್. ಹೌದು ಸರ್. ಈಗ ತಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೊಂಡ ನಂತರ ಇದು ಪೈಲಟ್ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ತಾಲೂಕು, ಈಗ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ, ಮೈಸೂರು ಜಿಲ್ಲೆಯಲ್ಲಿ ತಾವು ಹೇಳ್ದಂಗೆ ತಮ್ಮ ತಾಲೂಕು ಆಯ್ಕೆ ಆಗಿರ್ಬೋದು. ಎಲ್ಲರ ಆರ್ ಟಿ ಸಿಗೆ ಫೋಟೋ ಮತ್ತು ಆಧಾರ್ನ ಲಿಂಕ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇದರಿಂದ ಏನು ಬೇರೆ ಬೇರೆಯವರು ಬೇರೆ ಹೆಸರು ರಿಜಿಸ್ಟರ್ ಮಾಡಿಸ್ಕೊತಾ ಇದ್ರು, ಗೊತ್ತಾಗದೇ ಇರುವಂಥ ರೈತರದನ್ನು ಅಥವಾ ದಲ್ಲಾಳಿಗಳು ಮಾಡ್ತಾಯಿದ್ರು, ಅದಕ್ಕೆ ಕಡಿವಾಣ ಹಾಕಬೇಕು ಅಂತ. ಸೊ ತಾವು ತಮ್ಮ ಹೆಸರಿಗೂ ಅಥವಾ ತಮ್ಮ ತಾಯಿಯವರ ಹೆಸರಿಗೂ ವರ್ಗಾವಣೆ ಮಾಡಿ ನಂತರ ಅದನ್ನ ಲಿಂಕ್ ಮಾಡ್ಕೋಬೋದು ಸರ್. ಕಂದಾಯ ಇಲಾಖೆಯವ್ರನ್ನ ಸಂಪರ್ಕಿಸಿ, ನನಗೆ ಅಷ್ಟೊಂದು ಸಂಪೂರ್ಣ ಮಾಹಿತಿ ಇಲ್ಲ, ಅವ್ರ ಇಲಾಖೆ ಯೋಜನೆ ವಿ ಆರ್ ಐನ ಒಂದ್ಸಲ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ತಗೊಳ್ಳಿ ಸರ್. ಓಕೆ ಸರ್. ಒಳ್ಳೇದು ಸಿದ್ದರಾಜ್, ಕರೆ ಮಾಡಿದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಸರ್? ನಾವು ನಂದೂರು ತಾಲೂಕು ರಾಜು ಅಂತ. ರಾಜಣ್ಣವ್ರೆ. ಸರ್, ನಮ್ದು ಜಿಮ್ಗೆ 5 ಎಕರೆಗೆ ಪೆನ್ಷನ್ ಹಾಕ್ಸ್ಬೇಕು, ಅದಕ್ಕೆ ಡಿ ಡಿ ಫಸ್ಟೇ ಕಟ್ಬೇಕಾ ಇಲ್ಲ ಹಂಗೆ ಕೊಟ್ರ ಅಂತ. ಏನ್ ಹಾಕ್ಸ್ಬೇಕಣ? ಫೆನ್ಸ್, ಬೇಲಿ, ಬೇಲಿ, ಮುಳ್ತಂತಿ. ಜಮೀನಿಗೆ ಮುಳ್ತಂತಿ ಇನ್ನು ಯೋಜನೆ ಪೂರ್ತಿಗೆ ಇಲ್ಲ. ನಿಮ್ದು ಅರಣ್ಯ ಇಲಾಖೆಯವ್ರನ್ನ ಏನಾದ್ರು ಸಂಪರ್ಕಿಸಿದ್ರಾ? ಕೃಷಿ ಹೊಂಡ ನಿಮ್ದು 5 ಎಕರೆ ಜಮೀನಲ್ಲಿ ನೀವು ಬಿದ್ದ ಮಳೆ ನೀರನ್ನ ಸಾಧ್ಯವಾದಷ್ಟು ಹಿಂಗಿಸ್ಕೊಳ್ಳೋದು, ಇನ್ನು ಹೆಚ್ಚಾದ ನೀರನ್ನ ಒಂದು ಹೊಂಡ ಮಾಡಿ ಆ ಹೊಂಡದಲ್ಲಿ ಶೀಟ್ ಹಾಕೊಂಡು ಕೃಷಿ ಹೊಂಡ ಅಂತ ಶೇಖರಣೆ ಮಾಡಿಕೊಂಡ್ರೆ ಅದ್ರ ಸುತ್ತ ಹಾಕಕ್ಕೆ ಬೇಲಿಗೆ ಅವಕಾಶ ಇದೆ ಸರ್. ಕೃಷಿ ಹೊಂಡದ ಸುತ್ತ, ಜಮೀನ್ ಸುತ್ತ ಅಲ್ಲ, ಹೊಂಡದ ಸುತ್ತ, ಹೊಂಡದ ಸುತ್ತ. ಪ್ರಾಣಿಗಳು ಬಿದ್ದು ಪ್ರಾಣಿಗಳ ಜೀವಕ್ಕೆ ಹಾನಿ ಆಗಬಾರ್ದು, ಅಥವಾ ತೂತು ಮಾಡಿಬಿಡ್ತವೆ ಕೆಲವು ಸಲ, ಮನುಷ್ಯನು ಬಿದ್ದಿದ್ದು ಗೊತ್ತಿದೆ. ಅದ್ರ ಸುತ್ತಕ್ಕೆ ಮಾತ್ರ ಬೇಲಿಗೆ ಅವಕಾಶ ಇದೆ ಸರ್. ಒಳ್ಳೇದು ರಾಜಣ್ಣ ಅವರೇ, ಕರೆ ಮಾಡಿದಕ್ಕೆ ವಂದನೆಗಳು. ಮುಂದಿನ ಕರೆ, ಕೊನೆಯ ಕರೆ. ನಮಸ್ತೆ ಆಕಾಶವಾಣಿ. ಬೆನ್ನಿಗೂ ನಮಸ್ತೆ ಸರ್. ಯಾರು ಮಾತಾಡೋದು? ನಾನು ನಂಜನಗೂಡಿಂದ ಮಹೇಶ್ ನಾಯ್ಕ ಮಾತಾಡ್ತಾ ಇದ್ದೀನಿ. ಬಿರ್ನೆ ಪ್ರಶ್ನೆ ಕೇಳ್ಬಿಡಿ. ರೈತರ ಡಾಕ್ಟರ್ ಕೇಶವಮೂರ್ತಿ ಸರ್ ಅವ್ರಿಗೆ ನನ್ನ ಪ್ರಶ್ನೆ. ನನ್ನನ್ನು ಕೇಳ್ಬೇಡಿ, ಅಶೋಕ್ ಅವ್ರನ್ನ ಕೇಳಿ ಸ್ವಾಮಿ. ಸರ್, ಈಗ ನಾವು ರೈತರ ಕೂಲಿ ಕೆಲಸ ಕೊಡ್ತೀವಲ್ಲ, ನಮ್ಗೊಂದು ಗುಂಟೆನೂ ಜಮೀನು ಇರಲ್ಲ, ಅಂತವ್ರಿಗೆ ಏನಾದ್ರು ಅನುಕೂಲ ಆಗುವಂತ ಕಾರ್ಯಕ್ರಮವನ್ನ ಮುಂದಿನ ವರ್ಷಗಳಲ್ಲಿ ರೂಪಿಸ್ಕೊಡಕ್ ಸಾಧ್ಯ ಇದೆಯಾ ಸರ್? ಕೃಷಿ ಕಾರ್ಮಿಕರಿಗೆ ಆಗ್ಲಿ ನಾಯಕರೇ, ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗೂ ಯೋಚನೆ ಮಾಡ್ತೀವಿ ಸರ್. ಈಗ ನಿಮ್ದು ಕೃಷಿ ಇಲಾಖೆ ಕಡೆಯಿಂದ ಏನಾದರೂ ರೈತರಿಗೆ ಹೇಳೋದಿದ್ರೆ ದಯಮಾಡಿ ಹೇಳ್ಬಿಡಿ ಸರ್. ಸರ್, ಈಗ ಏನು ನಾವು ಸ್ವಾತಂತ್ರ್ಯ ಬಂದಾಗ ಕಡಿಮೆ ಜನಸಂಖ್ಯೆಗೆ ಆಹಾರ ಕೊಡೋಕೆ ಆಗ್ತಿಲ್ಲ, ಈಗ ಆಹಾರ ಭದ್ರತೆ ಸಾಧಿಸಿದೀವಿ, ಬಟ್ ಇಳುವರಿನಲ್ಲಿ 2 ಕ್ವಿಂಟಲ್ ಇಳುವರಿ ಕೊಡ್ತಾ ಇದ್ದಂಥ ರಾಗಿ ಜಮೀನಲ್ಲಿ 8-10 ಕ್ವಿಂಟಲ್ಗೆ ಎತ್ಕೊಂಡೋಗಿದ್ವಿ. ರೈತರು ಮತ್ತು ಇಲಾಖೆ ಹೊಸ ತಾಂತ್ರಿಕತೆಗಳು ತಳಿಗಳು ಸೇರಿಸ್ಕೊಂಡು ಈಗ ಅಂಥದ್ದೇ ಜಮೀನಲ್ಲಿ ಇಳುವರಿ ಕಳೆದ 15-20 ವರ್ಷಗಳಿಂದ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ 25 ಕ್ವಿಂಟಲ್ ತೆಗಿತಾ ಇದ್ದಂಥ ಭತ್ತದ ಇಳುವರಿ ಈಗ 18-20 ಕ್ವಿಂಟಲ್ಗೆ ಬಂದಿದೆ. 4-5 ಕ್ವಿಂಟಲ್ ಪ್ರತಿ ಎಕರೆ ಭತ್ತ ಬೆಳೆ ಇಳುವರಿನಲ್ಲಿ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ರಾಗಿನಲ್ಲಿ ಏನು 8 ಕ್ವಿಂಟಲ್ವರೆಗೂ 7-8 ಕ್ವಿಂಟಲ್ ತಗೋತಾ ಇದ್ದು ಅದು 6 ಕ್ವಿಂಟಲ್ಗೆ ಬಂದಿದೆ. ಇದಕ್ಕೆ ಕಾರಣ ನಾವು ಅತಿ ಹೆಚ್ಚು ರಸಗೊಬ್ಬರಗಳನ್ನ ಬಳಸ್ತಾ ಇರೋದು, ಕೊಟ್ಟಿಗೆ ಗೊಬ್ಬರ ಬಳಸೋದನ್ನ ಕಡಿಮೆ ಮಾಡಿಕೊಂಡಿದ್ವಿ. ನಂತರ ಪೊಟ್ಯಾಶ್ ಇಲ್ಲದೇ ಇರುವಂಥ ಗೊಬ್ಬರ 20-20